ಬೆಂಗಳೂರು ಕಂಟೋನ್ಮೆಂಟ್ ತಿರುವನಂತಪುರಂ ನಾರ್ತ್ ಹಾಗೂ ಎಸ್ಎಂವಿಟಿ ಬೆಂಗಳೂರು ತಿರುವನಂತಪುರಂ ನಾರ್ತ್, ಎಸ್ಎಂವಿಟಿ ಬೆಂಗಳೂರು ವಿಶೇಷ ಎಕ್ಸ್ಪ್ರೆಸ್ ರೈಲು ಕೆಆರ್ ಪುರಂ, ಬಂಗಾರಪೇಟೆ, ಸೇಲಂ ಮತ್ತಿತರ ನಿಲ್ದಾಣಗಳಲ್ಲಿ ನಿಲ್ಲಲಿದೆ ಎಂದು ನೈರುತ್ಯ ರೈಲ್ವೆ ಪ್ರಕಟಣೆ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವೃಕ್ಷಮಾತೆ ಸಾಲು ಮರದ ತಿಮ್ಮಕ್ಕ ನಿಧನ, ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರ ಮುಖ್ಯಮಂತ್ರಿ. ಧಾರವಾಡದಲ್ಲಿ 36 ಕೋಟಿ ರೂಪಾಯಿ ವೆಚ್ಚದಲ್ಲಿ 2 ಹೊಸ ಎಕ್ಸಲೆನ್ಸ್ ಕೇಂದ್ರ ಸ್ಥಾಪನೆ. ತುಂಗಭದ್ರಾ ಜಲಾಶಯದ ಗೇಟ್ ಬದಲಾವಣೆ ಆಗುವವರೆಗೂ ನೀರು ಬಿಡದಿರಲು ಸರ್ಕಾರದ ನಿರ್ಧಾರ. ಇಂದು ಮಕ್ಕಳ ದಿನಾಚರಣೆ, ಹಲವೆಡೆ ಜಾಗೃತಿ ಕಾರ್ಯಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ಬಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರಚಾರವನ್ನು ಎಚ್ಚರಿಕೆಯಿಂದ ಓದಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯ ಅನುಭವಗಳ ಕುರಿತು ಹೊಸದುರ್ಗ ತಾಲೂಕು ಬಲ್ಲಾಳ ಸಮುದ್ರ ಗ್ರಾಮದ ರೈತ ದಂಪತಿಗಳಾದ ಜಿ ವೆಂಕಟರಮಣಸ್ವಾಮಿ ಹಾಗೂ ಕಾಮೇಶ್ವರಿ ಬಿಸಿ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರೇ, ಈಗಿನ ನಮ್ಮ ಜೊತೆ ಹೊಸದುರ್ಗ ತಾಲೂಕು ಬಲ್ಲಾಳ ಸಮುದ್ರ ಗ್ರಾಮದ ರೈತ ದಂಪತಿಗಳಾದ ಜಿ ವೆಂಕಟರಮಣಸ್ವಾಮಿ ಹಾಗೂ ಕಾಮೇಶ್ವರಿ ಬಿಸಿ ಇವರು ನಮ್ಮ ಜೊತೆಗಿದ್ದಾರೆ. ಅವರು ಬಹಳ ವರ್ಷಗಳಿಂದ ಈ ಕೃಷಿಯನ್ನು ಮಾಡ್ತಿದ್ದಾರೆ, ಕೃಷಿಯಲ್ಲಿ ಒಂದು ಸಮಗ್ರ ಕೃಷಿಯನ್ನ ಮಾಡ್ತಾ ಇದ್ದಾರೆ. ಅವರ ಕೃಷಿ ಬದುಕಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ ಬಂದರೆ. ವೆಂಕಟರಮಣ ಸ್ವಾಮಿ ಸರ್, ಕಾಮೇಶ್ವರಿ ಮೇಡಮ್, ಇಬ್ಬರು ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ತೆ ಸರ್. ಸರ್, ಈ ಕೃಷಿ ಬದುಕಾಲ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರ? ಕೃಷಿ ಅಂದ್ರೆ ನಾನು ನಮ್ಮ ತಂದೆ ಕಾಲದಿಂದ ಕೃಷಿನಲ್ಲಿ ಇದ್ದಿದ್ದು. ನಮ್ಮ ತಂದೆ ನಾನು 2.5 ವಯಸ್ಸಿದ್ದಾಗ ನನಗೆ ಬುದ್ಧಿ ಇಲ್ಲ, ಆವಾಗಲೇ ತೀರೋಗ್ಬಿಟ್ರು. ನಮ್ಮ ತಾಯಿಯವರ ನಾವೆಲ್ಲ ಬೆಳೆದ್ವಿ. ನಮಗೆ ಬುದ್ಧಿ ತಿಳಿದಾಗ್ಲಿಂದನು ಕೂಡ ನಮಗೆ ಕೂಲ್ಗೆ ಹೋಗ್ಕೊಂಡೇ ಕೃಷಿ ಕಡೆಗೂ ಗಮನ ಕೊಡ್ತಾ ಗಮನ ಕೊಟ್ಕೊಂಡು ಹಸುಗಳು ಮೇಯಿಸ್ಕೊಳ್ಳೋದು, ಹುಲ್ ತರೋದು, ಆಮೇಲೆ ತೋಟದಲ್ಲಿ ಯಾರು ಬೇಸಾಯ ಮಾಡ್ತಿದ್ರೆ ಅವರಿಗೆ ಊಟ ಉಪಚಾರ ತಗೊಂಡೋಗೋದು, ಇವೆಲ್ಲವನ್ನು ಕೂಡ ಹೈಸ್ಕೂಲ್ ಮಟ್ಟದ ಮುಗಿಯವರೆಗೂ ಮಾಡಿದ್ವಿ. ಆಮೇಲೆ ಹೈಸ್ಕೂಲ್ ಆದ್ಮೇಲೆ ಕೂಡ ನಾವು ಕೂಡ ವ್ಯವಸಾಯ ಮಾಡೋದು, ಬೆಳೆ ಬೆಳೆಯೋದು ಇವೆಲ್ಲ ಮಾಡ್ಕೊಂಡು ಬಂದ್ವಿ. ಮಾಡ್ಕೊಂಡು ಬಂದು ಅದೇ ತರ ಕಂಟಿನ್ಯೂ ಆಗ್ತಾ ಬಂದ್ವಿ. ಸ್ಕೂಲು ನಮ್ಮ ತಾಯಿಯವರು ಒಬ್ಬರೇ ಇರೋದ್ರಿಂದ ನಾನು ಓದನ್ನ ಅರ್ಧಕ್ಕೆ ಮೊಟ್ಟಗೊಳಿಸಿ ವಾಪಸ್ ಬಂದ್ಬಿಟ್ಟೆ. ಒಬ್ಬನೇ ಮಗ? ಒಬ್ಬನೇ ಮಗ. ಹಂಗಾಗಿ ಕೃಷಿ ಇದ್ರಲ್ಲೇ ತಗೊಂಡೋದೆ. ನಾ ಇಲ್ಲಿಗ 2012 ನಮ್ಮ ತಾಯಿನೂ ತೀರ್ಕೊಂಡ್ರು. ಈಗ ನಾವು ಕೃಷಿ ಮಾಡ್ಕೊಂಡು ಜೊತೆಗೆ ಇದನ್ನ ಎಣ್ಣೆ ಮಾಡ್ಕೊಂಡು ಎಣ್ಣೆಗಾಣಗಳು ಎಲ್ಲ ಮುಂದುವರ್ಸ್ಕೊಂಡು ಹೋಗ್ತೇವೆ. ಈಗ ಎರೆಗೊಬ್ಬರ ತಯಾರು ಮಾಡ್ಬೇಕು ಅನ್ನೋ ಒಂದು ಯೋಜನೆ ಮಾಡ್ಕೊಂಡು ಇನ್ನು ಮುಂದಕ್ಕೆ ಮಾಡ್ಕೋಬೇಕು ಅಂತ ಇದೀವಿ. ಆಗ್ಲೇ 2 ತೊಟ್ಟಿ ಮಾಡಿದೀವಿ. ಇನ್ನು ಅದಕ್ಕೆ ಹಂಗೆ ಜಾಸ್ತಿ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಇದು ಇದೆ, ಯೋಜನೆನೂ ಇದೆ. ಈ ಕೃಷಿ ಲಾಭದಾಯಕ ಅನ್ಸುತ್ತ? ಕೃಷಿ ಇತ್ತೀಚೆಗೆ ಲಾಭದಾಯಕ ಅಲ್ಲ ಸರ್, ಈಗ ಮೊದಲು ಇತ್ತು. ಈಗೇನು ನಮ್ಮ ಕೃಷಿ ಕಾರ್ಮಿಕರದು ಕೂಡ ಸಮಸ್ಯೆ. ಆಮೇಲೆ ಕೃಷಿ ಕಾರ್ಮಿಕರು ಬಂದರೂ ಕೂಡ ಒಂದು ಒಳ್ಳೆ ಗುಣಮಟ್ಟದ ಕೆಲಸ ಅವರಿಂದ ನಾವು ತೊಳಕೆ ಆಗ್ತಾ ಇಲ್ಲ. ಯಾಕೆಂದ್ರೆ ಈಗ ಕಾಂಪಿಟೇಷನ್ ಆಗ್ಬಿಟ್ಟಿದೆ. ಕೃಷಿ ಕಾರ್ಮಿಕ ಸಿಗೋದೇ ಕಷ್ಟ ಆಗಿದೆ. ಸಿಕ್ಕಿದ್ರು ಕೂಡ ನಾವು ಅವ್ರನ್ನ ಹೆಚ್ಚಾಗಿ ಒತ್ತಡ ಹಾಕಿ ಕೆಲಸ ತಗೊಂಡ್ವಿ ಅಂತಂದ್ರೆ ಮತ್ತೆ ಮಾರನೇ ದಿವಸ ಇಲ್ಲ ನಾವು ಬರಕಾಗಲ್ಲ. ನಿಮ್ ಕಾಲದಲ್ಲಿ ಮಾಡೋದು ಈಗ ಮೊದಲು ಏನ್ ಮಾಡ್ತಾ ಇದ್ದೆ, ಇಂಥ ಕೆಲಸ ಮಾಡ್ಕೊಂಡ್ ಬರ್ಬೇಕಪ್ಪ ನೀನ್ ಸಾಯಂಕಾಲದೊಳಗೆ ಅಂದ್ರೆ ನಾವ್ ಹೇಳದಕ್ಕಿಂತ ಜಾಸ್ತಿನೇ ಮಾಡ್ಕೊಂಡ್ ಬರೋದು. ಈಗ ನಾವು ಹಣ ಎಷ್ಟೇ ಕೊಟ್ಟರು ಕೂಡ ಗುಣಮಟ್ಟದ ಕೆಲಸ ನಾವು ತೊಳಕ ಸಾಧ್ಯವಾಗ್ತಾ ಇಲ್ಲ. ಆ ಗುಣಮಟ್ಟದ ಕಾರ್ಮಿಕರು ಕೂಡ ನಮ್ಮಲ್ಲಿ ಸಿಗ್ತಾ ಇಲ್ಲ. ಸ್ಕಿಲ್ಡ್ ಲೇಬರ್ಸ್ ಅಂತ ಏನ ಕರಿತೀವಿ ನಾವು, ಸಿಗ್ತಾ ಇಲ್ಲ. ಹಂಗಾಗಿ ಕೃಷಿ ಸ್ವಲ್ಪ ಕಷ್ಟನೇ, ಕಷ್ಟ. ಈಗ ನಾವು ಬೆಳೆದ ಏನಾದ್ರು ಬೆಳೆಯಕ್ ಹೋದ್ರೆ ಫಲಿತಾಂಶ ನಾವು ತಗೊಳಕ್ ಆಗ್ತಾ ಇಲ್ಲ. ಅದ್ರ ರಿಟರ್ನ್ಸ್ ಏನಂತ ತಿರುಗಿ ನಮಗೆ ಬರ್ತಕ್ಕಂತ ಆದಾಯ ಕಡಿಮೆ ಇದೆ, ಖರ್ಚೆ ಜಾಸ್ತಿ ಬರ್ತಾ ಇದೆ ಹೊರತು ಆದಾಯ ಕಡಿಮೆ ಆಗ್ತಾ ಇದೆ. ಹಂಗಾಗಿ ಕೃಷಿಯಿಂದ ಎಲ್ಲ ರೈತರು ಮಾಡೋರು ವಿಮುಖರು ಆಗ್ತಾ ಇದ್ದಾರೆ. ಈಗೇನು ತೋಟಗಾರಿಕೆ ಬೆಳೆ, ದಾಳಿಂಬೆ ಇರ್ಬೋದು, ತೆಂಗಿರ್ಬೋದು, ಅಡಿಕೆ ಇರ್ಬೋದು, ಇಂಥ ಲಾಭದಾಯಕ ಬೆಳೆಗಳನ್ನು ಮಾತ್ರ ಇವತ್ತು ಬೆಳೆಯಕ್ಕೆ ಹೋಗ್ತಾ ಇದಾರೆ ಹೊರತು ಈಗ ರಾಗಿ ಬೆಳೆದಾಗ್ಲಿ ಜೋಳ ಬೆಳೆಗಳೆಲ್ಲ ಕಷ್ಟ ಅವೆಲ್ಲ ಲಾಭನೂ ತರ್ತಾ ಇಲ್ಲ ರೈತರ ಕೈ ಸುಡ್ತಾ ಇದೆ ಅದು. ಹಂಗಾಗಿ ಒಬ್ಬಂಟಿಗರ ಇರ್ತಕ್ಕಂಥ ರೈತರು ಇವತ್ತು ಕೃಷಿ ಕಾರ್ಮಿಕರು ನಂಬ್ಕೊಂಡು ಮಾಡ್ಬೇಕು ಅಂದ್ರೆ ದುಸ್ಸಾಹಸ ಕೈ ಹಾಕ್ದಂಗೆ ಆಗ್ತದೆ. ನಿಮ್ ಜಮೀನು ಎಷ್ಟು ಎಕರೆ ಇದೆ? ನಮ್ದು 16 ಎಕರೆ. 16 ಎಕರೆ ಎಲ್ಲ ನೀರಾವರಿನ ಖುಷ್ಕಿ ಜಮೀನು. ನಾವೆಲ್ಲ ಮೊದಲು ನೀರಾವರಿ ಇತ್ತು, ಇತ್ತೀಚೆಗೆ ಕೆರೆಗಳು ತುಂಬೋದು ಕಡಿಮೆ ಆಯ್ತು. ಮೊದಲು ನಮ್ದು ನಮ್ಮ ಗ್ರಾಮದ ಕೆರೆ ಒಂದ್ ಸ್ವಲ್ಪ ನಮ್ಮ ತಾಲೂಕಲ್ಲೇ ಒಂದ್ ಸ್ವಲ್ಪ ದೊಡ್ಡ ಕೆರೆ ಅದು. ಹಂಗಾಗಿ ಅದು ಸಣ್ಣ ನೀರಾವರಿ ಇಲಾಖೆ ಅಡಿನಲ್ಲಿ ಬರ್ತಾ ಇದೆ. ಅದು ವರ್ಷ ವರ್ಷ ತುಂಬ್ತಾ ಇತ್ತು. ನಾವು ಭತ್ತ ಬೆಳೀತಾ ಇದ್ವಿ, ತೆಂಗು ಕೂಡ ಚೆನ್ನಾಗಿ ಒಳ್ಳೆ ನಮಗೆ ಕೊಬ್ಬರಿ ಆಗ್ಲಿ ಕಾಯಿ ಆಗ್ಲಿ ಒಳ್ಳೆ ಇಳುವರಿ ಬರ್ತಾ ಇತ್ತು. ಇತ್ತೀಚೆಗೆ ಮಳೆನೂ ಕಡಿಮೆ ಆಯ್ತು, ಕೆರೆನೂ ತುಂಬದಂಗಾಯ್ತು, ನಮಗೆ ಇಳುವರಿ ಕಡಿಮೆ ಆಯ್ತು, ತೂಕ ಕಡಿಮೆ ಆಯ್ತು. ಮತ್ತೆ ಮರಗಳೆಲ್ಲ ಒಣಗಿದ್ವು, ಸುಳಿ ಬಿದ್ದೋದು, ಕೆಲವೆಲ್ಲ ಮರಗಳು ಲ್ಯಾಪ್ಸ್ ಆಗ್ಬಿಟ್ವು. ಇರೋ ಮರಗಳೆಲ್ಲ ಈಗ ನಾವು ಈಗ ಕೊಬ್ಬರಿ ಇತ್ತೀಚಿನ ದಿನಗಳಲ್ಲಿ ಕೊಬ್ಬರಿ ಕಾಯಿನ ರೇಟ್ ಚೆನ್ನಾಗಿದೆ. ಇದು ಕಾಯಿನ ಸಂಖ್ಯೆ ಕಡಿಮೆ ಆಗಿದೆ. ಕಾಯಿ ಸಂಖ್ಯೆ ಜಾಸ್ತಿ ಇದ್ದಾಗ ರೇಟ್ ಕಡಿಮೆ ಇತ್ತು, ಕಾಯಿ ಸಂಖ್ಯೆ ಕಡಿಮೆ ಆದಾಗ ರೇಟ್ ಜಾಸ್ತಿ ಆಗಿದೆ. ಈಗ ನಮಗೆ ಕಾಯಿ ಇಲ್ಲ, ಒಳ್ಳೆ ರೇಟ್ ಇದೆ. ಬಟ್ ಆದ್ರೂ ಕೃಷಿ ಸ್ವಲ್ಪ ಕಷ್ಟನೇ. ಬೋರ್ ಹಾಕ್ಸಿ ನೀರಿನ ವ್ಯವಸ್ಥೆ ಬೋರ್ ಮಾಡಿದೀವಿ ಸರ್. ಬೋರ್ ಈಗ ನಮ್ಮಲ್ಲಿ 2-3 ಬೋರ್ ಇದೆ. ಆ ಬೋರಲ್ಲೂ ಕೂಡ ಈಗ ಮಳೆಗಾಲ ಚೆನ್ನಾಗಿರೋದ್ರಿಂದ, ಮತ್ತೆ ನಮಗೆ ವಾಣಿವಿಲಾಸ ಸಾಗರದಲ್ಲಿ ಈ ಭದ್ರಾ ಮೇಲ್ದಂಡೆ ನೀರು ಬಂದು ಸ್ಟಾಕ್ ಆಗಿರೋದ್ರಿಂದ ಕೂಡ ನಮಗೆ ಅಂತರ್ಜಲ ಮಟ್ಟ ಸುಧಾರಿಸಿದೆ. ಈಗ ಪರವಾಗಿಲ್ಲ, ನೀರಿಂದ ಏನು ಸಮಸ್ಯೆ ಇಲ್ಲ, ಚೆನ್ನಾಗಿದೆ ಬೋರಿನ ನೀರು. ಕಮೇಶ್ವರ್ ಮೇಡಮ್, ಈಗ ತೆಂಗೊಂದನ ಬೇರೆ ಬೇರೆ ಏನೇನು ಬೆಳೆಗಳು ಬೆಳೀತೀರಾ ಸರ್? ತೆಂಗಿನ ಜೊತೆಗೆ ಈಗ ಒಂದು 2 ವರ್ಷದಿಂದ ಹಾರ್ಕಸಬೆ ಅಂತ ಹೇಳ್ಬಿಟ್ಟು ಹೂವಿನ ಸಸಿ ಮಾಡಿದ್ವಿ ಸರ್. ಇತ್ತೀಚೆಗೆ ಅದನ್ನ ತೆಗೆದ್ಬಿಟ್ವಿ. ಆ ಹೂವಿನ ಕೃಷಿಯಲ್ಲಿ ನಮಗೆ ಬಹಳ ಚೆನ್ನಾಗಿ ಲಾಭದಾಯಕ ಆಯ್ತು ಸರ್. ದಿನಕ್ಕೆ 20 ಕೆಜಿ 30 ಕೆಜಿ 50 ಕೆಜಿ ತನಕನು ಕೊಯ್ತಾ ಇದ್ವಿ ಸರ್. ಅದಕ್ಕೆಲ್ಲ ನಾವು ಗೌರ್ಮೆಂಟ್ ಗೊಬ್ಬರ ಅನ್ನೋದು ಬಳಸ್ದಲೆ ಬರೀ ಜೀವಾಮೃತ ಒಂದು ತಯಾರು ಮಾಡ್ಕೊಂಡು ಮಾಡಿ ವಾರಕ್ಕೊಂದ್ಸತಿ 15 ದಿನಕ್ಕೊಂದ್ಸತಿ ಅಂತ ಹಾಕ್ತಾ ಇದ್ವಿ. ಆಮೇಲೆ ಕೀಟನಾಶಕಗಳು ಕಡಿಮೆನೆ ಬಳಸ್ತಾ ಇದ್ದಿದ್ದು. ಈ ಒಂದು ಆದಾಗ್ಲಿಂದನೂ ನಮಗೆ ಚೆನ್ನಾಗಿ ಇಳುವರಿ ಇತ್ತು ಸರ್. ಇತ್ತೀಚೆಗೆ ಗಾಣದ ಇದನ್ನ ಫೋಕಸ್ ಮಾಡಿದ್ಮೇಲೆ ಆ ಹೂವಿನ ಗಿಡ ತೆಗ್ದಾಕಿದೀವಿ ಸರ್. ಕೃಷಿಯಲ್ಲಿ ಕೂಡ ನಮಗೆ ತುಂಬಾ ಆಸಕ್ತಿ ಇದೆ ಸರ್. ಸಾವಯವ ಕೃಷಿನೇ ಹೆಚ್ಚಿನದಾಗಿ ಸರ್. ನಾವ್ ಯಾವ್ದೇ ಒಂದು ಗೌರ್ಮೆಂಟ್ ಗೊಬ್ಬರ ಬಳಸ್ತಾ ಇಲ್ಲ ಸರ್. ಸಾವಯವ ಕೃಷಿಯಲ್ಲೇ ಈಗ 15-20 ವರ್ಷದ ಕೆಳಗೆ ಬಾಳೆ ಮಾಡಿದ್ವಿ. ಆ ಬಾಳೆ ಇಲ್ಲಿಂದ ಬೆಂಗಳೂರ್ ತನಕ ಬಂದು ಅವ್ರಾಗವ್ರೆ ಕೊಂಡ್ಕೊಂಡು ಹೋಗೋರು ಸರ್ ಬಾಳೆ ಗೊನೆನ. ಆ ರೀತಿ ಎಲ್ಲ ಇತ್ತು. 8-10 ಕೆಜಿ ಮೇಲ್ ಬರ್ತಾ ಇದ್ವಿ, ಅವ್ರತು ಕಡಿಮೆ ಅಂತೂ ಬರ್ತಾ ಇರ್ಲಿಲ್ಲ. ಪುಟ್ ಬಾಳೆ ಸಾವಯವ ಕೃಷಿಯಲ್ಲೇ ತುಂಬಾ ಚೆನ್ನಾಗಿ ಬರ್ತಾ ಇದ್ವು. ಹಣ್ಣು ಎಲ್ಲ ತರ ಎಲ್ಲ ಸಾವಯವ ಕೃಷಿಯಲ್ಲೇ ನಾವ್ ಹೆಚ್ಚಿನದಾಗಿ ಮಾಡ್ತಾ ಇರೋದು ಸರ್. ಯಾವ್ದೇ ಒಂದು ಗೌರ್ಮೆಂಟ್ ಗೊಬ್ಬರ ಅನ್ನೋದು ಮನೆಗೆ ತರದೇ ಇಲ್ಲ ಸರ್. ನಾವು ಆ ರೀತಿಯೊಂದು ಮಾಡ್ತಾ ಇದೀವಿ ಸರ್. ಸರ್, ಇತ್ತೀಚೆಗೆ ಎಲ್ಲ ರಾಸಾಯನಿಕ ಗೊಬ್ಬರ ಕೊಡದಿದ್ರೆ, ರಾಸಾಯನಿಕ ಕ್ರಿಮಿನಾಶಕಗಳನ್ನು ಸಿಂಪಡಣೆ ಮಾಡಿದ್ರೆ ನಾವೇನು ಇಳುವರಿ ಪಡ್ಲಿಕ್ಕೆ ಸಾಧ್ಯ ಇಲ್ಲ, ಕೃಷಿಯಲ್ಲಿ ಲಾಭ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮನೋಭಾವದಲ್ಲಿದ್ದಾರೆ ರೈತರು. ನೀವು ಹೆಚ್ಚಾಗಿ ಸಾವಯವ ಕೃಷಿಗೆ ಒತ್ತು ಕೊಡ್ತಾ ಇದ್ರ, ಯಾಕೆ ಸಾವಯವ ಕೃಷಿ ಮಾಡ್ಬೇಕಂತ ಆಸಕ್ತಿ ಬಂತು ನಿಮ್ಗೆ? ನಾನು ಸುಮಾರು ಒಂದು 20 ವರ್ಷದಿಂದನೆ ಬರೀ ಸಾವಯವ ಕೃಷಿ ಅಂದ್ರೆ ಜೀವಾಮೃತ ಬಳಸಿ ಬಾಳೆ ಬೆಳೆದಿದ್ದೆ. ಅವಾಗ ಈ ಜನಗಳು ನಮ್ಮಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಏನಾರು ಒಂದ್ ಮಾಡಕ್ ಹೋದಾಗ ಇವನಿಗೆ ಬುದ್ಧಿ ಇಲ್ಲ, ಅವನಿಲ್ಲ, ಇವನಿಗೆ ಹುಚ್ಚ ಇವನು ಅಂತ ಹೇಳಿ ಏನ್ ಮಾಡ್ತಾರೆ, 1-2 ವರ್ಷ ಬೆಳೆದೆ ಸರ್, ಬಹಳ ಚೆನ್ನಾಗ್ ಬಂತು ಬೆಳೆ. ಬರ್ತಾ ಬರ್ತಾ ಬರ್ತಾ ನಮ್ಗೇನಾಗ್ತದೆ ಅಂತಂದ್ರೆ, ಆ ಇದು ಕಸ ಎಲ್ಲ ಅದ್ರಲ್ಲೇ ಇರ್ತದ, ನಾವು ಉಕ್ಕಿ ಬೇಸಾಯ ಮಾಡಂಗಿಲ್ಲ ಏನಿಲ್ಲ, ಆ ಅಗ್ರಿಕಲ್ಚರ್ ವೇಸ್ಟ್ ನ ಅಲ್ಲೇ ಹಾಕಿ ಕೊಳಸಿ ಅದ್ರ ಮೇಲೆ ಜೀವಾಮೃತ ಹಾಕಿ ಎರೆಹುಳುಗಳನ್ನ ಸಂಖ್ಯೆ ಜಾಸ್ತಿ ಮಾಡಿದಾಗ ಭೂಮಿ ಆಟೋಮೆಟಿಕ್ ಆಗಿ ನಮಗೆ ಸಾವಯವ ಕೃಷಿಗೆ ಅನುಕೂಲ ಆಗ್ತದೆ ಅನ್ನೋ ಒಂದು ಹಂತದಲ್ಲಿ ನಾವು ಮಾಡ್ತಾ ಇದ್ವಿ. ಅಂತದ್ರಲ್ಲಿ ಏನಾಯ್ತು, ಈಗ ಅದ್ರಲ್ಲಿ ಹುಳ ಇರ್ತದೆ, ಹಾವು ಇರ್ತದೆ, ಅದಿರ್ತದೆ, ಲೇಬರ್ಗಳು ಬರ್ದಂಗೆ ಆಗ್ಬಿಟ್ರು. ಆಮೇಲೆ ಕೆಲವರು ಇದೆಲ್ಲ ಸಕ್ಸಸ್ ಆಗಲ್ಲ, ಸುಮ್ಮನೆ ಅದು ಇದು ಅಂತಂತೇಳಿ ಏನ್ ಮಾಡಿ ತಲೆ ಕೆಡಿಸ್ಬಿಟ್ಟು ಲೇಬರ್ಸು ಬರ್ದಂಗೆ ಆಗ್ಬಿಡ್ತಾರೆ. ಹಂಗಾಗಿ ಅವಾಗ ನಾವು 1-2 ವರ್ಷ 3 ವರ್ಷ ಮಾಡ್ಬಿಟ್ಟು ಬಾಳೆ ಅಂತ ಆಗಿದೆ. ಅವದ್ದಿಂದ ಇವತ್ತು ನಾನು ಮಾಡಿದ್ದೆ ನಾನು ಅದ್ರಲ್ಲಿ ಬಹಳ ಅನುಕೂಲ ಆಗ್ತಾ ಇತ್ತು ಅಂತ ಈಗ ಅನಿಸ್ತಾ ಇದೆ. ಈಗ ಕೆಲವಾರು ಕಡೆ ಸಮಗ್ರ ಕೃಷಿ ಮಾಡ್ತಾ ಇದ್ದಾರೆ, ಯಾವುದೇ ರಾಸಾಯನಿಕ ಬಳಸದಾಗ ಬರೀ ನೀರನ್ನು ಕಡಿಮೆ ಇಟ್ಕೊಂಡು ನಮಗೆ ಹಿತಮಿತವಾಗಿ ನಾವು ಯಾವುದೋ ಜೀವಾಮೃತ ಆಗ್ಲಿ ಅಥವಾ ಕೊಟ್ಟಿಗೆ ಗೊಬ್ಬರ ಆಗ್ಲಿ ಎರೆಹುಳಿನ ಗೊಬ್ಬರ ಆಗ್ಲಿ ಅಥವಾ ಇನ್ನು ಬೇರೆ ಬೇರೆ ತರ ಎಲ್ಲ ಸಾವಯವ ಕೃಷಿ ಮಾಡ್ತಕ್ಕಂತ ಯೋಜನೆಗಳು ಈಗ ಸಕ್ಸಸ್ ಆಗಿದೆ. ಏನು ಖರ್ಚಿಲ್ಲದೆ ಸುಮಾರು ಸಾವಯವ ಕೃಷಿನಲ್ಲಿ ಒಳ್ಳೆ ಆದಾಯ ತಗೊಳ್ತಕ್ಕಂತ ಉದಾಹರಣೆಗಳು ಬೇಕಾದಷ್ಟು ನಮ್ಮ ಕಣ್ಣಿಗೆ ಕಾಣ್ತಾ ಇದೆ. ಈಗ ನಾವೇನ್ ಮಾಡ್ತಿದೀವಿ ಅಂತಂದ್ರೆ, ಈಗ ನಾವು ಈ ರಾಸಾಯನಿಕ ಗೊಬ್ಬರಗಳನ್ನ ಬಳಸ್ಬಿಟ್ಟು ನಾವು ಮುಂದಿನ ಪೀಳಿಗೆ ಆರೋಗ್ಯಗಳನ್ನ ಕೆಡಿಸ್ತಾ ಇದೀವಿ. ನಮ್ಮ ಪೀಳಿಗೆಯನ್ನ ಅನಾರೋಗ್ಯಕ್ಕೆ ದೂಡೋದ್ರ ಜೊತೆಗೆ ನಮಗೆ ಫಲವತ್ತಾದ ಭೂಮಿ ಇಲ್ದಂಗೆ ಮಾಡ್ಕೊಂಡು ಮುಂದಿನ ಒಂದು ಭವಿಷ್ಯದ ದೃಷ್ಟಿನಲ್ಲಿ ಭೂಮಿನೂ ಕೂಡ ಬರ್ಡ್ ಮಾಡ್ತಾ ಇದ್ದೀವಿ, ಅದನ್ನ ವಿಷ ತುಂಬತಾ ಇದೀವಿ ಭೂಮಿಗೆ. ಮುಂದಿನ ಜನರೇಷನ್ಗೂ ಕೂಡ ವಿಷ ತುಂಬತಾ ಇದೀವಿ, ಭೂಮಿಗೂ ಜನರೇಷನ್ ತುಂಬತಾ ಇದೆ. ಒಳ್ಳೇದಲ್ಲ ಅನ್ನೋದು ನನ್ನ ಭಾವನೆ. ಎಲ್ಲರೂ ಕೂಡ ಸಾವಯವ ಕೃಷಿಗೆ ಬಂದ್ಬಿಟ್ರೆ ಅದೇನು ಸ್ವಲ್ಪ ಲೇಟು ಅಂದ್ರೆ ನಿಧಾನವಾಗಿ ಅದರ ಒಂದು ಪರಿಣಾಮ ಬೀರುತ್ತೆ ಹೊರತು, ನಾವು ಈಗ ಹಾಕಿದ ತಕ್ಷಣ ಇದೇ ವರ್ಷ ನಮಗೆ ಇಳುವರಿ ಬರಬೇಕು ಅಂದ್ರೆ ಬರೋದಿಲ್ಲ. ಒಂದು ವರ್ಷ ಎರಡು ವರ್ಷ, ಎರಡು ವರ್ಷ ಬಿಟ್ಟ ಮೇಲೆ ನೀವು ಪ್ರತಿ ವರ್ಷದಿಂದ ಅಂತಂತವಾಗಿ ಅಂತಂತವಾಗಿ ಅದು ಒಳ್ಳೆ ನಮ್ಗೆ ಇಳುವರಿನ ಕೊಟ್ಟು ನಮ್ಮ ಇದನ್ನ ಕಾಪಾಡುತ್ತೆ ಅನ್ನೋದು, ಇಷ್ಟು ರೈತನ ಕಾಪಾಡುತ್ತೆ ಅದು ಇಳುವರಿ, ಇಳುವರಿ ಕೊಡೋದ್ರಿಂದ. ಅದಕ್ಕೆ ಎಲ್ಲರೂ ಈಗ ಸಾವಯವ ಕೃಷಿಗೆ ಮನಸ್ಸು ಕೊಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಈಗ ಈ ಮಕ್ಕಳು ಈಗ ಈ ಬೇಕರಿ ಫುಡ್ಡು, ಸಕ್ಕರೆ, ಆಮೇಲೆ ಈ ಎಣ್ಣೆ ಇವೆಲ್ಲ ಬಳಸೋದ್ರಿಂದ ಎಲ್ಲ ಆರೋಗ್ಯ ಹದಗೆಡ್ತಾ ಇರೋದು ಇವತ್ತು ಎಲ್ಲರಿಗೂ ಗೊತ್ತಿದೆ. ಗೊತ್ತಿದ್ರು ಕೂಡ ನಾವು ಮತ್ತದೇ ಅಲ್ಲೇ ಈಗ ಈಗ ಏನಾಗ್ತದೆ ಅಂತಂದ್ರೆ ಸರ್ಕಾರ ಏನ್ ಮಾಡ್ತದೆ, ಸಿಗರೇಟ್ ಸೇದೋರಿಗೆ ಸಿಗರೇಟ್ ಸೇವನೆ ಆರೋಗ್ಯಕ್ಕೆ ಹಾನಿಕರ ಅಂತ ಗೊತ್ತಿರುತ್ತೆ, ಸೇದೋರ್ಗೂ ಗೊತ್ತಿರುತ್ತೆ, ಎಲ್ಲರಿಗೂ ಗೊತ್ತಿರುತ್ತೆ. ಆದ್ರೂ ಕೂಡ ನಾವು ಸಿಗರೇಟ್ ತಗೊಂಡು ಸೇರ್ತೀವಿ, ಈ ತರ ಆಗ್ತಾ ಇದೆ. ಎಣ್ಣೆಗಳು ಬಳಸೋದು ಕೂಡ ಅದೇ ತರ ಆಗ್ತಾ ಇದೆ. ಅದಕ್ಕೆ ಎಲ್ಲರೂ ಕೂಡ ಇವತ್ತು ಏನಾಗ್ತಾ ಇದೆ, ನಾನು ಹೆಚ್ಚಾಗಿ ಇಳುವರಿ ತಗೋಬೇಕು, ಹೆಚ್ಚಾಗಿ ನಾನು ಬೆಳೆದಿದ್ದೇನ ಹೆಸರು ತಗೋಬೇಕು ಅನ್ನೋ ದೃಷ್ಟಿನಲ್ಲಿ ವಿಪರೀತವಾದ ಕೆಮಿಕಲ್ಸ್ ಬಳಸಿ ರಾಸಾಯನಿಕ ಔಷಧಿಗಳನ್ನು ಬಳಸಿ ಇವತ್ತು ನಾವು ಬೆಳೆಯನ್ನ ತಗೊಳ್ತಾ ಇದೀವಿ. ಅದರಿಂದ ಖರ್ಚು ಜಾಸ್ತಿ ಬರ್ತಾ ಇದೆ, ಆಮೇಲೆ ನಮ್ಮ ದೇಹಕ್ಕೂ ಮಾರ್ಕ, ಭೂಮಿಗೂ ಮಾರ್ಕ. ಅದನ್ನ ಆದಷ್ಟು ನಾವು ಕಂಟ್ರೋಲ್ ಮಾಡಿ ಇವತ್ತು ಹಸು ಕರುಗಳು ದನ ಕರುಗಳು ಸಾಕೋರು ಕಡಿಮೆ ಆಗಿದ್ದಾರೆ. ಎಲ್ಲ ಈಗ ನಾಗರೀಕರಣ ಎಲ್ಲ ಹಳ್ಳಿ ಬಿಟ್ಬಿಟ್ಟು ನಾಗರಿಕ ಪಟ್ಟಣಕ್ಕೆ ಹೋಗಿ ಏನೋ ಒಂದು ಹೋಟ್ಲ್ ಮಾಡ್ಕೊಳ್ಳೋದು ಅಥವಾ ಇನ್ನೊಂದು ಕೂಲಿ ಕೆಲಸ ಮಾಡಿ ಪಟ್ಟಣಗಳು ಇವತ್ತು ಎಷ್ಟು ಜನ ಬೇಕಾದ್ರೂ ಪಟ್ಟಣಗಳು ಕರ್ಕೊಳ್ತಾ ಇದೆ. ಈ ಕರ್ಕೊಳ್ತಾ ಇರೋದ್ರಿಂದ ಹಳ್ಳಿ ಕಡೆ ನಮ್ಗೇನಾಗ್ತಾ ಇದೆ ಅಂತಂದ್ರೆ ನಾವು ಒಳ್ಳೆ ಉತ್ತಮವಾದ ಆಹಾರ ಬೆಳಿಬೇಕು ಅನ್ನೋ ಒಂದು ಇದು ತಪ್ಪು ಹೋಗ್ತಾ ಇದೆ. ಹಂಗಾಗಿ ಮುಂದಿನ ದಿನಗಳಲ್ಲಿ ಆಹಾರದ ಕೊರತೆ ಖಂಡಿತ ನಾವು ಫೇಸ್ ಮಾಡ್ಬೇಕಾಗ್ತದೆ, ಎದುರಿಸಬೇಕಾಗ್ತದೆ. ಇತ್ತೀಚೆಗೆ ನೀರಾವರಿ ಇರತಕ್ಕಂತ ಎಲ್ಲರನ್ನು ಅಡಿಕೆ ಬೆಳಿಲಿಕ್ಕೆ ಹೊರಟಿದ್ದಾರೆ, ಇದು ಒಳ್ಳೆ ಬೆಳವಣಿಗೆ ಅನ್ಸುತ್ತಾ? ನೀವು ಏನಾದ್ರೂ ಅಡಿಕೆ ನಾವೇನು ಮಾಡಿಲ್ಲ, ಈಗ ಮಾಡ್ಬೇಕು ಅಂತ ನಮ್ಗೆ ಅನ್ಸಿದ್ರು ಕೂಡ ಮುಂದೆಂದ ಒಂದ್ ದಿವಸ ಇದು ಬರೀ ಅಡಿಕೆ ಬೆಳೆಯೋದ್ರಿಂದ ನಾವು ಉದ್ದಾರ ಆಗಕ್ಕಾಗೋದಿಲ್ಲ. ಅಕಸ್ಮಾತ್ ಎಲ್ಲರೂ ಬೆಳೆದಾಗ ಏನೋ ಒಂದು ಸಮಸ್ಯೆ ಉದ್ಭವ ಆಗೇ ಆಗುತ್ತೆ ಖಂಡಿತ. ಅದರಿಂದ ಹಿತಮಿತವಾಗಿ ಮಾಡಿಕೊಂಡು ನಾವು ನಮ್ಮ ಕೃಷಿಗೆ ನಮ್ಮ ಇಷ್ಟು ದಿನ ನಾವೇನ್ ಬೆಳ್ಕೊಂಡ್ ಬಂದಿದೀವೋ ನಮ್ಮ ಪೂರ್ವಜರು, ಏನ್ ಭತ್ತ ಬೆಳೆದ್ರು, ರಾಗಿ ಬೆಳೆದ್ರು, ಎಲ್ಲ ಬೆಳೆದ್ರು, ಇವೆಲ್ಲವನ್ನು ಕೂಡ ಸಾವಯವ ಪದ್ಧತಿನಲ್ಲೇ ಬಾಡಿ ಈಗ ನಾವು ತೆಂಗು ಬೇಕೇ ಬೇಕು, ಇವತ್ತು ತೆಂಗು ಬೆಳೀರಿ, ಅಡಿಕೆನೂ ಹಾಕೊಳ್ಳಿ, ಹಾಕ್ಬಾರ್ದು ಅಂತ ಹೇಳಿಲ್ಲ, ಹಿತಮಿತವಾಗಿ ಹಾಕೊಳ್ಳಿ. ಒಂದೇ ತರದ ಬೆಳೆ ಇದ್ರೆ ಏನಾಗ್ತದೆ ಅಂತಂದ್ರೆ ಯಾವತ್ತೂ ಒಂದ್ ದಿವಸ ಕೈ ಕೊಡ್ತು ಅಂತಂದ್ರೆ ಅದು ರೈತ ಮತ್ತು ಸಮಸ್ಯೆ ಗುರಿ ಆಗ್ತದೆ. ಈಗ ತೆಂಗು ಹಾಕೊಳ್ಳಿ, ಅಡಿಕೆನೂ ಹಾಕೊಳ್ಳಿ, ಮಾವು ಬೆಳೀರಿ, ಸಪೋಟ ಬೆಳೀರಿ, ರಾಗಿ ಬೆಳೀರಿ, ಜೋಳ ಬೆಳೀರಿ, ಭತ್ತ ಬೆಳೀರಿ, ಎಲ್ಲವನ್ನು ಕೂಡ ಎಲ್ಲವನ್ನು ನಾವು ಬೆಳೆಯಂಗ ಸಮಗ್ರ ಕೃಷಿ ಆಗ್ಬೇಕು. ಅವಾಗ ಮಾತ್ರ ನಾವು ಒಂದ್ ಬೆಳೆ ಲಾಸ್ ಆದ್ರೆ ಇನ್ನೊಂದು ಬೆಳೆ ಕೈಗೆ ಬರ್ತದೆ. ಅವಾಗ ನಾವು ಕೂಲಿ ಆಳುಗಳು ಏನು ಕೃಷಿ ಕಾರ್ಮಿಕರ ಮೇಲೆ ನಾವು ಅವಲಂಬನೆ ಆಗೋದನ್ನ ಕಡಿಮೆ ಮಾಡ್ಕೋಬಹುದು. ಯಾಕೆಂದ್ರೆ ಕೃಷಿ ಕಾರ್ಮಿಕ ಮೇಲೆ ಅವಲಂಬನೆ ಮಾಡಿದಾಗ ನಮಗೆ ಕೃಷಿ ಕಾರ್ಮಿಕರು ನಮ್ಮ ಸಮಯಕ್ಕೆ ಸರಿಯಾಗಿ ಲಭ್ಯ ಆಗೋದಿಲ್ಲ ಅವರು. ಅಂತ ಸಂದರ್ಭದಲ್ಲಿ ನಾವು ಲಾಸ್ ಮಾಡ್ಕೊಳ್ಳಬಹುದು. ನಾವು ಕೃಷಿ ಕಾರ್ಮಿಕರ ಮೇಲೆ ಅವಲಂಬನೆ ಕಡಿಮೆ ಮಾಡಿದಾಗ ನಾವು ರೈತರು ಒಂದು ಉತ್ತಮವಾದ ಮಾರ್ಗದಲ್ಲಿ ನಡೆಯಕ್ಕೆ ಸಾಧ್ಯ ಅನ್ನೋದು ನನ್ನ ಅಭಿಪ್ರಾಯ. ಮೇಡಮ್, ತೆಂಗಿನ ಗಿಡ ಎಷ್ಟಿದಾವೆ? ನೀವು ಎಲ್ಲ ಏನೀಗ ಎಳ್ನೀರು ಮಾರಾಟ ಮಾಡ್ತೀರಾ, ಕೊಬ್ಬರಿ ಮಾಡಿ ಮಾರಾಟ ಮಾಡ್ತೀರಾ, ಅಥವಾ ಕಾಯಿ ಮಾರಾಟ ಮಾಡಿದ್ರೆ ಹೆಂಗ್ ಮಾಡ್ತೀರಾ? ತೆಂಗಿನ ಗಿಡ ಈಗ ಒಂದು 400 ಗಿಡ ಇದೆ ಸರ್, ಅದರಲ್ಲೇ ಸಣ್ಣವು ದೊಡ್ಡವು ಎಲ್ಲ ಸರ್ ಒಂದು 400 ಗಿಡ ಇದೆ. ಹೆಚ್ಚಿನದಾಗಿ ನಾವು ಕೊಬ್ಬರಿನೇ ಹೆಚ್ಚಿನಾಗಿ ಮಾಡ್ಕೊಂಡು ನಮ್ಮ ಎಣ್ಣೆಗಣಕ ಇದ್ ಮಾಡ್ಕೊಳ್ಳೋದು, ಮತ್ತೆ ನೀರ್ ಬತ್ತಲು ಕಾಯೋದಂತವನ್ನ ಒಣಗಿಸಿ ಸೋಲಾರ್ ಇದ್ರಲ್ಲಿ ಮಾಡ್ಕೊಳ್ಳೋದು. ಸಣ್ಣದು ದೊಡ್ಡದು ಎಲ್ಲ ಆವರೇಜ್ ಕೊಬ್ಬರಿಗಾದ್ರೆ ಬಂದ್ಬಿಡುತ್ತೆ. ಕಾಯಿ ಮರಕ್ ಹೋದ್ರೆ ಅದು ದೊಡ್ಡದಕ್ಕೆ ಮಾತ್ರ ರೇಟ್ ಸಿಗುತ್ತೆ, ಸಣ್ಣದಕ್ಕೆ ರೇಟ್ ಸಿಗಲ್ಲ. ಎಳ್ನೀರಿಗೂ ಕೂಡ ಸಣ್ಣ ಗಿಡಗಳು ಅಷ್ಟಾಗಿಲ್ಲ ಸರ್, ಹಂಗಾಗಿ ಹೆಚ್ಚಿನದಾಗೆಲ್ಲ ನಾವು ಕೊಬ್ಬರಿಗೆ ಅನುಕೂಲ. ನಿಮ್ದೇ ಗಾಣ ಇರೋದ್ರಿಂದ ಮತ್ತೆ ಎಣ್ಣೆ ಉತ್ಪಾದನೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಇದಕ್ಕೆ ಹೆಚ್ಚಿಂದ ಕಾಯಿನೇ ಇದು ಮಾಡ್ಕೊಂತೀವಿ. ಎಳ್ನೀರೇನ್ ಮಾರಲ್ಲ ಸರ್. ಈಗ 16 ಎಕರೆ ಜಮೀನ್ ಇದೆ ಅಂತಂದ್ರೆ ಈಗ 400 ಮಾತ್ರ ತೆಂಗಿನ ಗಿಡ, ಉಳಿದ್ದು ಎಲ್ಲ ಏನ್ ಬೆಳೆ ಬೆಳೆದಿದ್ದೆ? ರಾಗಿ, ಜೋಳ, ಅಲ್ಪಾವಧಿ ಬೆಳೆಗಳು ಬೆಳಿತಾ ಇದ್ವಿ, ಈಗ ಬೆಳಿತಾ ಇಲ್ಲ. ಅದೀಗ ಅವಕ್ಕೆಲ್ಲಾನು ಕೂಡ ನಾವು ಸಮಗ್ರ ಕೃಷಿ ಮಾಡ್ಬೇಕು ಅಂತೇಳಿ ಬಾಳೆ, ಆಮೇಲೆ ಸಪೋಟ, ಇದು ಸೀಬೆ, ಆಮೇಲೆ ಇದು ಯಾವುದು ನಮ್ಮ ಕೊಕ್ಕ ಬೆಳೆ, ಇವೆಲ್ಲವನ್ನು ಕೂಡ ಮಿಶ್ರ ಬೆಳೆ ಮಾಡ್ಬೇಕು ಅಂತಂತೇಳಿ ಮಾಡಿ, ಈಗ ಆಮೇಲೆ ಇದು ಅದು ನುಗ್ಗೆ, ಕರಿಬೇವು, ಇವೆಲ್ಲವನ್ನು ಕೂಡ ಮಾಡ್ಕೊಂಡು ಸಮಗ್ರ ಮಾಡ್ಬೇಕು ಅಂತೇಳಿ ಈಗ ಒಂದು 7-8 ತಿಂಗಳಿಂದ ಎಲ್ಲ ಮಾಡ್ತಾ ಇದ್ದೀನಿ, ಪ್ಲಾನ್ ಮಾಡ್ತಾ ಇದ್ದೀನಿ. ಅವಲೇ ಬಾಳೆ ಇಟ್ಟಾಗಿದೆ, ಈಗ ಅಡಿಕೆ ಮತ್ತೆ ಅಡಿಕೆನು ಇಡ್ತೀನಿ ಅಂದ್ರೆ ಏನು ಮಧ್ಯದಲ್ಲಿ ಇಂಟರ್ ಕ್ರಾಪ್ ಅಂತ ಅಂತರ್ ಬೆಳೆಯಾಗಿ ಇಡ್ತೀನಿ, ಅದನ್ನೇ ಮುಖ್ಯವಾದ ಬೆಳೆ ಅಂತ ಏನ್ ಮಾಡ್ತಾ ಇಲ್ಲ, ಇರ್ಲಿ ಅದು ಒಂದ್ ಸ್ವಲ್ಪ ಇರ್ಲಿ ಅಂತ ಹೇಳಿ ಮಾಡ್ತಾ ಇದೀನಿ. ಈಗ ಎಲ್ಲ ಸಮಗ್ರ ಕೃಷಿ ಸುಮಾರು 15-20 ತರದ ಗಿಡಗಳನ್ನ ಮಾಡ್ಬಿಟ್ಟು, ಇದು ನಮ್ಗೆಲ್ಲ ಇದು ಜೀರಾ ಕಲ್ಟಿವೇಶನ್, ಅದ್ರಲ್ಲಿ ಏನು ನಾವು ಉಕ್ಕೆ ಮಾಡೋದಾಗ್ಲಿ ಇನ್ನೊಂದೇ ಇಲ್ಲ, ಬಂದಿರತಕ್ಕಂತ ನಾವು ಅಗ್ರಿಕಲ್ಚರ್ ವೇಸ್ಟ್ ನ ಅಲ್ಲೇ ಕೊಳೆ ಹಾಕಿ ಬಿಟ್ಬಿಟ್ಟು ಅದಕ್ಕೆ ಜೀವಾಮೃತ, ಇದು ಎರೆಗೊಬ್ಬರ, ಆಮೇಲೆ ಇದು ಯಾವ್ದು ಸುಡಮನಸ್ಸು ಟ್ರೈಕೋಡರ್ಮ ಇವನ್ನೆಲ್ಲ ಮಿಕ್ಸ್ ಮಾಡಿ ಕೊಡೋದ್ರಿಂದ ಭೂಮಿ ತಾನಾಗ್ತಾನೆ ಫಲವತ್ತತೆ ಆಗ್ತದೆ, ಮುಂದಿನ ಪೀಳಿಗೆಗೆ ಅನುಕೂಲವಾಗಿರುತ್ತದೆ, ನಮ್ಮ ಮುಂದಿನ ಭವಿಷ್ಯದ ದೃಷ್ಟಿಯಿಂದ ಮಾಡಬೇಕು ಅನ್ನೋದು ಒಂದು ಪ್ಲಾನ್ ಹಾಕೊಂಡಿದ್ವಿ. ಈಗ ನೀವು ಮಿಶ್ರ ಬೆಳೆ ಪದ್ಧತಿ ಅಳವಡಿಸಬೇಕನ್ನೋ ಉದ್ದೇಶ ಇಟ್ಕೊಂಡು ಎಲ್ಲ ಪ್ಲಾನ್ ಮಾಡಿದೀವಿ ಅಂತ ಹೇಳಿದ್ರಿ, ಸಾಕಷ್ಟು ಜನ ರೈತರು ನಾವು ನೋಡಿದ್ರೆ ಪೂರ್ತಿ ತೆಂಗು ಹಾಕೋದಿಲ್ಲ, ಪೂರ್ತಿ ಅಡಿಕೆ ಹಾಕೋದಿಲ್ಲ, ಪೂರ್ತಿ ಈರುಳ್ಳಿ ಹಾಕೋದಿಲ್ಲ, ಪೂರ್ತಿ ಟೊಮೆಟೊ ಹಾಕೋದು, ಈ ತರ ಏಕ ಬೆಳೆಗೆ ಹೋಗ್ತಾರೆ. ಈ ತರ ನೀವು ಹೇಳ್ದಂಗೆ ಈ ಮಿಶ್ರ ಬೆಳೆ ಪದ್ಧತಿಗಳನ್ನ ಅಳವಡಿಸ್ಕೊಂಡು ಎಷ್ಟು ಅನುಕೂಲ ಆಗುತ್ತೆ ರೈತರಿಗೆ ಅಂತ ಹೇಳಿ. ಈ ಮಿಶ್ರ ಬೆಳೆ ಪದ್ಧತಿ ಯಾಕೆ ಅಳವಡಿಸ್ಕೋಬೇಕು ಅಂತಂದ್ರೆ, ಈಗ ಒಂದು ಬೆಳೆಯಲ್ಲಿ ನಮಗೆ ರೇಟ್ ಸಿಗಲಿಲ್ಲ ಅಂದ್ರೆ ಇನ್ನೊಂದು ಬೆಳೆ ಸಿಗ್ತದೆ, ಆಮೇಲೆ ಮಿಶ್ರ ಬೆಳೆಯಲ್ಲಿ ಏನಾಗ್ತದೆ ಅಂತಂದ್ರೆ ಒಂದಕ್ಕೆ ಒಂದು ಬೆಳೆಗೆ ಒಂದು ಕೊಳವೆಗೂ ಪೂರ್ವಕಿರುತ್ತೆ, ಪೂರಕವಾಗಿ ಕೆಲಸ ಮಾಡ್ತದೆ. ಈಗ ತೆಂಗಿಗೆ ಬೇಕಾದಂತ ಒಂದು ಏನೈತೆ ಜೀವ ಸತ್ವಗಳು, ಅದನ್ನ ನಾವು ಬೇರೆ ಬೆಳೆಗಳಿಂದ ಇದು ತಗೊಳತ್ತೆ, ಇದು ಈ ಬೆಳೆಯಿಂದ ಇನ್ನೊಂದು ಬೆಳೆಗೂ ಅನುಕೂಲ ಆಗ್ತದೆ, ಒಂದಕ್ಕೊಂದು ಪೂರಕವಾಗಿ ಬೆಳ್ಕೊಳ್ತಾ ಇರ್ತವೆ. ಕೂಡು ಕುಟುಂಬ ಇದ್ದಂಗೆ ನಮ್ಗೆ ಎಲ್ಲರೂ ಕೂಡು ಕುಟುಂಬ ಇದ್ದಾಗ ಒಳ್ಳೆ ಸುಖವಾಗಿರ್ಬೋದು ಅನ್ನೋ ಒಂದು ಕಾನ್ಸೆಪ್ಟ್ ಹೆಂಗಿದೆಯೋ ಅದು ಎಲ್ಲ ಕೂಡು ಬೆಳೆ ಇದ್ದಾಗ ಎಲ್ಲವೂ ಕೂಡ ಒಂದಕ್ಕೊಂದು ರೋಗನು ಕಡಿಮೆ ಆಗ್ತದೆ. ಆಮೇಲೆ ಭೂಮಿಗೆ ಸೂರ್ಯನ ರಶ್ಮಿ ಸೂರ್ಯನ ಶಾಖ ಕಡಿಮೆ ಬೀಳ್ತದೆ. ನಾವು ಅಗ್ರಿಕಲ್ಚರ್ ವೇಸ್ಟ್ ಎಲ್ಲ ಮಲ್ಚಿಂಗ್ ಮಾಡಿದಾಗ ಭೂಮಿಗೆ ಡೈರೆಕ್ಟ್ ಆಗಿ ಸೂರ್ಯನ ಕಿರಣ ಬೀಳದೇ ಇದ್ದಾಗ ಒಳಗಡೆ ಇರತಕ್ಕಂತ ಜೀವಾಣುಗಳು ಇರ್ತವೆ, ಅವು ಒಳ್ಳೆ ಆರೋಗ್ಯವೂ ಇರ್ತವೆ, ಆ ಆರೋಗ್ಯವಿದ್ದಾಗ ನಮ್ಮ ತೋಟಗಳು ಕೂಡ ಆರೋಗ್ಯ ಇರ್ತವೆ ಅನ್ನೋದೊಂದು ಉದ್ದೇಶ. ಈಗ ಜೀರೋ ಕಲ್ಟಿವೇಶನ್ ಅಳವಡಿಸ್ಕೋಬೇಕು ಅಂತ ಇದೀವಿ ಅಂತಂದ್ರೆ, ನಾವು ಸಾಕಷ್ಟು ಜನ ರೈತರು ನೋಡ್ತೀವಿ ತೋಟನೆಲ್ಲ ತುಂಬಾ ವ್ಯವಸಾಯ ಮಾಡಿಬಿಟ್ಟು ಒಂದು ಹುಲ್ ಕಡ್ಡಿನೂ ಇಲ್ದಾಗ ತುಂಬಾ ನೀಟಾಗಿ ಇಟ್ಕೊಂಡಿರ್ತಾರೆ, ಈ ತರ ಜೀರೋ ಕಲ್ಟಿವೇಶನ್ ಮಾಡೋದ್ರಿಂದ ಎಷ್ಟು ಅನುಕೂಲ ಆಗುತ್ತೆ ಕೃಷಿ ಬದುಕಿಗೆ ಅಂತೀರ? ಅನುಕೂಲ ಸರ್, ಹಾಗೆ ನಾವು ಹಾಕಿದ್ದು ಇದೆಲ್ಲ ಕೊಳಿತದೆ, ಜೀವಾಮೃತ ಆಗುತ್ತೆ, ಅಲ್ಲಿ ಡಿಕಂಪೋಸ್ ಆಗ್ತದೆ, ಡಿಕಂಪೋಸ್ ಆಗದಾಗ ಅದು ಆಟೋಮೆಟಿಕ್ ಆಗಿ ಭೂಮಿ ಎರೆಹುಳುಗಳು ಮತ್ತೆ ಜೀವಾಣುಗಳು ಬೇಕಾದಷ್ಟು ಇರ್ತದೆ. ನಮ್ಮ ಕೃಷಿಗೆ ಸಂಬಂಧಪಟ್ಟಂತ ಜೀವಾಣುಗಳು ಬೇಕಾದಷ್ಟು ಕೋಟ್ಯಾನುಕೋಟಿ ಜೀವಾಣುಗಳು ಭೂಮಿನಲ್ಲಿ. ನಾವೇನು ಮಾಡ್ತೀವಿ ಅದು ಉಕ್ಕೆ ಮಾಡಿದಾಗ ಅಚ್ಚುಕಟ್ಟಾಗಿ ಇಟ್ಕೊಂಡಾಗ ಅಥವಾ ನಮ್ಮ ಅಗ್ರಿಕಲ್ಚರ್ ವೇಸ್ಟ್ ಅನ್ನ ಬೆಂಕಿ ಹಾಕ್ಸ್ಬಿಡ್ತೀವಿ, ಕಳೆನಾಶಕ ಸಿಂಪಡಣೆ ಮಾಡ್ತೇವೆ, ಅವಾಗೆಲ್ಲ ಜೀವಾಣುಗಳು ಸತ್ತೋದಾಗ ಆಟೋಮೆಟಿಕ್ ಆಗಿ ಜೀವನ ಮಣ್ಣು ಕೂಡ ಸತ್ತೋಗ್ತದೆ. ಮಣ್ಣು ಸತ್ತೋದಾಗ ನಮ್ಗೇನು ಲಾಭ ಇಲ್ಲ, ಏನು ಬೆಳೆ ಬೆಳೆಯಕ್ಕೂ ಆಗೋದಿಲ್ಲ. ಈಗ ನೀವೇನೇ ಮಾಡ್ರಿ ಚೆನ್ನಾಗಿದ್ದ ಭೂಮಿಗೆ ಒಂದ್ ಸ್ವಲ್ಪ ತಗೊಂಡಾಗ ನಾವು ಹಾಕಿದ್ವಿ ಅಂತಂದ್ರೆ ಅದು ಆಟೋಮೆಟಿಕ್ ಆಗಿ ಅದ್ರ ಫಲ ನಾವು ಉಣಬಹುದು. ಈಗ ನಾವು ರಾಸಾಯನಿಕ ಬಳಸಿದಾಗ ಮೇಲಿಂದ ಮೇಲೆ ಬಳಸ್ತಾನೆ ಇರ್ಬೇಕಾಗ್ತದೆ, ಅದು ಒಂದ್ಸರಿ ಕೇಳೋದಿಲ್ಲ, ಮತ್ ತಿರ್ಗಾ ಕೇಳ್ತಾನೆ ಇರ್ತದೆ. ಅವಾಗ ನಮ್ಮ ಮಣ್ಣು ಹಾಳಾಗೋಗುತ್ತೆ, ನಮ್ಮ ಪರಿಸರನು ಹಾಳಾಗೋಗುತ್ತೆ, ನಮ್ಮ ಆರೋಗ್ಯನೂ ಹಾಳಾಗೋಗುತ್ತೆ. ಮೇಡಮ್, ಈ ಕೃಷಿ ಜೊತೆ ಏನಾದರೂ ರೈತರು ಉಪಕಸ ಬಳವಡಿಸಬೇಕು, ಈಗ ಹೈನುಗಾರಿಕೆ ಮಾಡೋದಾಗಿರ್ಬೋದು, ಕುರಿ ಕೋಳಿ ಮೇಕೆ ಸಾಕಾಣಿಕೆ, ಜೇನು ಕೃಷಿ, ಬೇರೆ ಬೇರೆ ಎಲ್ಲ ಇದಾವೆ, ನೀವೇನಾದ್ರೂ ಉಪಕಸಬಗಳು ಅಳವಡಿಸ್ಕೊಂಡಿದ್ದೀರಾ? ಅದೇ ಉಪಕಸಬು ಅಂದ್ರೆ ಹೈನುಗಾರಿಕೆ, ಇದರಲ್ಲಿ ನಾವು ಎರೆಹುಳ ಘಟಕಗಳು ಮತ್ತೆ ಕೊಬ್ಬರಿ ಮೊಟ್ಟೆಗಳಲ್ಲಿ ನಾವು ವೇಸ್ಟ್ ಇದನ್ನೆಲ್ಲ ತೆಗೆದು ಅದನ್ನೊಂದು ಗೊಬ್ಬರ ತಯಾರಿಕೆ ಮಾಡೋದನ್ನ ಮಾಡ್ಬೇಕು. ಹೈನುಗಾರಿಕೆ ಮಾಡ್ತಾ ಇದ್ರ? ಹೈನುಗಾರಿಕೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರ? ಹೈನುಗಾರಿಕೆ ಸುಮಾರು 7-8 ವರ್ಷದಿಂದನೂ ಮಾಡ್ತಾ ಇದೀವಿ, ಹಿಂದೇನು ಮಾಡ್ತಾ ಇದ್ವಿ, ಮಧ್ಯದಲ್ಲಿ ಸ್ವಲ್ಪ ದಿನ ಬ್ರೇಕ್ ಮಾಡಿದ್ವಿ ಅಷ್ಟೇ, ಮತ್ತೆ ಸ್ಟಾರ್ಟ್ ಮಾಡಿದ್ವಿ. ಎಷ್ಟು ಹಸು ಸಾಕಾಣಿಕೆ ಮಾಡಿದ್ರು? 2 ಹಸು ಸಾಕಾಣಿಕೆ ಮಾಡಿದೀವಿ. ನಮ್ಮ ಈ ನಾಟಿ ಹಸುನ ಮಿಶ್ರ ತಳಿ ಹಸುಗಳ? ಇಲ್ಲ ಸರ್, ನಾಟಿ ಹಸುನೇ, ಮನೆಯಲ್ಲಿ ಹುಟ್ಟಿರೋದೆ ಅಮೃತ್ ಮಹಲ್ ಒಂದು, ಮತ್ತೆ ಅದರೊಟ್ಟೆಲಿ ಹುಟ್ಟಿರೋದೆ ಗಿರ್ ಒಂದು. ಈ ತರ ಎರಡನ್ನು ಹಸುಗಳು ಮೇಂಟೈನ್ ಮಾಡ್ತೀವಿ. ಅವು ಹೊರಿಕರ್ಗಳು ಹಾಕ್ದವೆಲ್ಲ ಅವನು ಕೂಡ ಏನ್ ಮಾರಿಲ್ಲ, ಅವುಗಳೆಲ್ಲ ಸಗಣಿ ಗೊಬ್ಬರ ಎಲ್ಲ ಸಿಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಅವನ್ನು ಇಟ್ಕೊಂಡಿದೀವಿ, ಇವನ್ನು ಇಟ್ಕೊಂಡಿದೀವಿ. ಎಷ್ಟು ಲೀಟರ್ ಹಾಲು ಸಿಗುತ್ತೆ ಮೇಡಮ್ ಪ್ರತಿ ದಿವಸ? ಪ್ರತಿದಿನ 20 ಲೀಟರ್ ಹಾಲು ಸಿಗುತ್ತೆ ಸರ್ ಟೈಮಿಂದ. ಅಲ್ಲಿ ನಿಮ್ಮೂರಲ್ಲಿ ಡೈರಿ ಇದೆಯಾ? ಇದೆ ಸರ್, ಡೈರಿ ಇದೆ, ಅಲ್ಲಿಗೆ ಹಾಕ್ತೀವಿ. ನಾವು ಮನೆಗೆ ಬಳಸ್ಕೊಳ್ಳೋದಕ್ಕೆಲ್ಲ ನಾಟಿ ಹಸಿನ ತುಪ್ಪನೇ, ನಾಟಿ ಹಸಿನ ಮೊಸರು ಹಾಲು ಎಲ್ಲ ಮನೆಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ಮಿಕ್ಕಿದ ಡೈರಿಗೆ ಹಾಕ್ತಾರೆ. ಹೈನುಗಾರಿಕೆ ಮಾಡೋದ್ರಿಂದ ಈ ತರ ಹಾಲು ಸಿಗುತ್ತೆ, ಮತ್ತೆ ಈ ಸಗಣಿ ಇಂಪಾರ್ಟೆಂಟ್. ನೀವು ರೈತರಾಗಿರೋದ್ರಿಂದ ಗೊಬ್ಬರ ಹೌದು, ನಾವು ಹೊರಗಡೆಯಿಂದ ಕೊಂಡ್ಕೋಬೇಕಂದ್ರೆ ಗೊಬ್ಬರ ತುಂಬಾ ಸಾಕಷ್ಟು ರೇಟ್ ಇದೆ. ಹೌದು ಸರ್, ಈಗ ನಮ್ದೇ ಆದಂತಹ ಗೊಬ್ಬರ ಗಂಜು ಕೂಡ ನಾವು ಯಾವ್ದನ್ನು ವೇಸ್ಟ್ ಮಾಡಲ್ಲ, ತಿಪ್ಪೆಗೆ ಸುರಿತೀವಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ಜೀವಾಮೃತಕ್ಕೆ ಬಳಸ್ಕೊಂತೀವಿ, ಮಿಕ್ಕಿದ್ದೆಲ್ಲ ತಿಪ್ಪೆಗೆ ಸುರಿತೀವಿ, ಯಾವ್ದನ್ನು ವೇಸ್ಟ್ ಮಾಡಲ್ಲ. ಈ ಹೈನುಗಾರಿಕೆ ಜೊತೆಗೆ ಎರೆಹುಳು ಘಟಕ ಮಾಡ್ತೀವಿ ಅಂತಂದ್ರೆ ಇದನ್ನೇ ಮಾಡ್ಬೇಕಂತ ಯಾಕೆ ಆಸಕ್ತಿ ಬಂತು? ಸಗಣಿ ಇದೆಯಲ್ಲ, ಸಗಣಿ ವೇಸ್ಟ್ ಆಗ್ಬಾರ್ದಲ್ಲ, ಮತ್ತೆ ಹಸುಗಳನ್ನು ಕೂಡ ಒಂದು ರೀತಿಯಿಂದ ನಮ್ಗೆ ಉಪಯೋಗನೇ ಅಲ್ವಾ, ಅದನ್ನ ಮಾಡಿ ಅದೇ ಎರೆಹುಳಗನ್ನ ನಾವು ತೋಟಗಳಿಗೆ ಇದ್ ಮಾಡ್ಕೋಬಹುದು ಅನ್ನೋ ಒಂದು ಇದಕ್ಕೆ. ಎರೆಹುಳು ಗೊಬ್ಬರ ಸಾಕಷ್ಟು ಫಲವತ್ತತೆ ಕೊಡುತ್ತೆ ಭೂಮಿಗೆ, ಒಳ್ಳೆ ಇಳುವರಿ ತಗೋಬಹುದು, ಇಳುವರಿ ತಗೋಬಹುದು ಅಂತ ಒಂದು ಇದಕ್ಕೆ ಹಸುಗಳು ಮಾರದಲ್ಲೇ ಅದಕ್ಕೆ ಇಟ್ಕೊಂಡಿದೀವಿ ಸರ್. ಹಸುಗಳು ಮಾರಿದ್ರೆ ಮತ್ತೆ ತರಕ್ ಆಗಲ್ಲ, ನಾಟಿ ಹಸುಗಳದಾದ್ರೇನೆ ಒಳ್ಳೆ ಒಂದಿದು ಅನ್ನೋ ಒಂದು ಇದು, ಆ ಒಂದು ಉದ್ದೇಶದಿಂದ ಅವನ್ ಹಂಗೆ ಸಾಕೊಂಡಿದೀವಿ ಸರ್ ಮನೇಲಿ. ಸರ್, ಇತ್ತೀಚೆಗೆ ಯುವಕರೆಲ್ಲ ಈ ಕೃಷಿಯಿಂದ ಹಿಂದೆ ಸರಿತಿದ್ದಾರೆ, ಕೃಷಿ ಏನಂತ ಲಾಭದಾಯಕ ಅಲ್ಲ, ನಾವು ನಿರೀಕ್ಷೆ ಮಾಡಿದಷ್ಟು ಲಾಭ ಬರಲ್ಲ, ಸಾಕಷ್ಟು ಹವಾಮಾನ ವೈಪರೀತ್ಯ, ಅತಿವೃಷ್ಟಿ, ಅನಾವೃಷ್ಟಿ ಅಂತಂದ್ಬಿಟ್ಟು ಬೆಂಗಳೂರು ಮೈಸೂರು ಕಂಪ್ನಿ ಫ್ಯಾಕ್ಟ್ರಿ ಅಂತೆಲ್ಲ ಹೋಗ್ತಾರೆ, ಅಂತ ಯುವಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಏನ್ಲಿಗ ವಿದ್ಯಾಭ್ಯಾಸ ಮಾಡ್ಕೋಬೇಕು, ಓದಬೇಕು, ಎಲ್ಲವೂ ಮಾಡ್ಬೇಕು, ಎಲ್ಲವೂ ಇರ್ಬೇಕು ಮನುಷ್ಯಂಗೆ, ಆದ್ರೆ ಕೃಷಿ ಕಡೆನೂ ಕೂಡ ಗಮನ ಇರಬೇಕು. ಕೃಷಿನ ನಾವು ಅಸಡ್ಡೆ ಮಾಡಿದ್ರೆ ಮುಂದೊಂದ್ ದಿವಸ ನಾವು ಅದರ ಪರಿಣಾಮ ನಾವು ಅನುಭವಿಸಬೇಕಾಗ್ತದೆ. ಯಾಕೆಂದ್ರೆ ಇವತ್ತು ಕೃಷಿ ಜೊತೆಗೆ ನೀವು ಏನಾದ್ರೂ ಮಾಡಿ ವಿದ್ಯಾಭ್ಯಾಸ ಒಳ್ಳೆ ಹಂತಕ್ಕೂ ಹೋಗಿ, ಒಳ್ಳೆ ವಿದ್ಯಾಭ್ಯಾಸ ತಳ್ಳಿ, ಒಳ್ಳೆ ಕೆಲಸಕ್ಕೂ ಹೋಗಿ, ಅದ್ರ ಜೊತೆಗೆ ನಿಮಗೆ ಬಿಡುವು ಇದ್ದಾಗ ನಿಮ್ಮ ಸ್ವಂತ ಊರಿಗೆ ಬಂದು ಕೃಷಿ ಚಟುವಟಿಕೆಗಳಲ್ಲಿ ಭಾಗವಹಿಸಿದಾಗ ನಿಮ್ಮ ಆರೋಗ್ಯನೂ ಚೆನ್ನಾಗಿರ್ತದೆ. ಈಗ ನೀವೆಲ್ಲ ಒಂದ್ ಕಡೆ ಉದ್ಯೋಗ ಸಂಪಾದನೆ ಮಾಡ್ಕೊಂಡು ನಿಮ್ಗೆ ತಿನ್ನೋ ಆಹಾರನೆಲ್ಲ ಒಂದ್ ಕಡೆ ಕೊಂಡ್ಕೊಳ್ಬೇಕಾಗ್ತದೆ. ಆ ಕೊಂಡ್ಕೊಳ್ಬೇಕಾದ್ರೆ ಅದು ಉತ್ತಮವಾದ ಗುಣಮಟ್ಟದಲ್ಲಿ ಬಂದಿದೆಯಾ ಅಥವಾ ಕೆಮಿಕಲ್ ಬಳಸಿರೋದ ಅಥವಾ ಆರ್ಗ್ಯಾನಿಕ್ ಅಲ್ಲಿ ಬೆಳೆದಿರೋದ್ ನಿಮಗೆ ಗೊತ್ತಾಗೋದಿಲ್ಲ. ಏನೋ ತಕ್ಷಣಕ್ಕೆ ತಗೊಂಡೋಗಿ ಮನೆಯಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾ ಇರ್ತೀರ, ಅದೇ ನಿಮ್ಮ ತೋಟದಲ್ಲೇ ಬೆಳೆದು ನಿಮ್ ಬಿಡುವು ಇದ್ದಾಗ ಬಂದು ನಿಮ್ಮ ಕೃಷಿಕರ ಜೊತೆಗೆ ನಿಮ್ಮ ಗ್ರಾಮದ ಯುವಕರು ಅಥವಾ ನಿಮ್ಮ ತಂದೆ ತಾಯಿಗಳು ಪೂರ್ವಜರು ಯಾರೋ ಹಿರಿಯರ ಜೊತೆ ಸೇರ್ಕೊಂಡು ಈ ತರ ಮಾಡ್ಕೊಂಡು ಈ ತರ ಮಾಡ್ಕೊಳ್ಳಿ, ಸಾವಯವ ಕೃಷಿನಲ್ಲಿ ಬೆಳೆದಿದ್ದಕ್ಕಂಥ ಪದಾರ್ಥಗಳನ್ನು ತಗೊಂಡೋಗಿ ನೀವು ಬಳಸಿ ಅಲ್ಲಿ ಗ್ರಾಮದಲ್ಲಿ ಇರೋದು ಕೊಡಿ, ಆಮೇಲೆ ನಿಮ್ಮ ಸ್ನೇಹಿತರಿಗೂ ಕೊಡಿ. ಹಣ್ಣು ಹಂಪಲಾಗಿರ್ಬೋದು, ದಿನಸಿಗಳಾಗಿರ್ಬೋದು ಅಥವಾ ತೆಂಗಿನಕಾಯಿ ಎಲ್ಲವನ್ನೂ ಕೂಡ ಆರ್ಗ್ಯಾನಿಕ್ ಅಲ್ಲಿ ಬೆಳೆದಿದ್ದವು ಸಾವಯವ ಕೃಷಿನಲ್ಲಿ ಬೆಳೆದಾಗ ನೀವು ಕೃಷಿನೂ ಉಳಿಸ್ಕೊಂಡಂಗೆ ಆಗುತ್ತೆ, ನಿಮ್ ಕೆಲಸನೂ ಉಳಿಸ್ಕೊಂಡು ಆಗ್ತದೆ. ಬಿಡುವಿದ್ದಾಗ ಮಾಡಿದ್ರೆ ಸಾಕು ನೀವು. ಕೃಷಿಯಿಂದ ವಿಮುಖರು ಯಾವ್ದೇ ಕಾರಣಕ್ಕೂ ಆಗಬಾರದು ಅನ್ನೋದು ನನ್ನ ಅಭಿಪ್ರಾಯ. ಇವತ್ತು ಕೃಷಿ ಏನಾಗ್ತಾ ಇದೆ ಅಂತಂದ್ರೆ, ಕೃಷಿ ಯಾಕೆ ಅಂತಂದ್ರೆ ನಾವು ಹಾಕಿದ ಬಂಡವಾಳ ವಾಪಸ್ ಬರ್ತಾ ಇಲ್ಲ ಅನ್ನೋದೊಂದು, ಕೃಷಿ ಮಾಡೋದ್ರಿಂದ ನಾವು ಜೀವನ ಮಾಡೋದು ಕಷ್ಟ ಅನ್ನೋದೊಂದು ಯುವಕರಲ್ಲಿ ಬಂದ್ಬಿಟ್ಟಿದೆ, ಅದು ನಿಜನೂ ಸಹ. ಯಾಕೆಂದ್ರೆ ಆಗ್ತಾ ಇದೆ, ಅದನ್ನ ನಾವು ಯಾವ ತರ ಮಾಡ್ಕೋಬೇಕು ಅನ್ನೋದು ಆಲೋಚನೆ ಮಾಡಿ ಅದನ್ನ ಅಳವಡಿಸ್ಕೊಂಡಾಗ ಮಾತ್ರ ನಾವು ಎಲ್ಲದರಲ್ಲೂ ಸಕ್ಸಸ್ ಆಗಕ್ಕೆ ಸಾಧ್ಯ ಅನ್ನೋದು ಒಂದು. ಸರ್, ಇತ್ತೀಚೆಗೆ ರೈತರು ಅನುಭವಿಸೋದಂದ್ರೆ ಈಗ ಕೂಲಿ ಕಾರ್ಮಿಕರ ಸಮಸ್ಯೆ, 16 ಎಕರೆ ಜಮೀನು ಕಟ್ಕೊಂಡಿದ್ರ, ಈ ನಿಮ್ಗೆ ಈ ಕೂಲಿ ಕಾರ್ಮಿಕರ ಸಮಸ್ಯೆ ಕಾಡೋದಿಲ್ಲ? ಸಮಸ್ಯೆ ಇದೆ ಸರ್. ಅದಕ್ಕೆ ನಾನು ಈಗ ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಈಗ ನಮ್ದೊಂದು ಟ್ರ್ಯಾಕ್ಟರ್ ಇದೆ, ಆ ಟ್ರ್ಯಾಕ್ಟರ್ ಕೂಡ ಇವತ್ತು ನಮ್ಮ ಕಲ್ಟಿವೇಟರ್ ಆಗ್ಲಿ ಕುಂಟೆ ಆಗ್ಲಿ ಇವತ್ತು ನಿಲ್ಲಿಸ್ಬಿಟ್ಟಿದ್ದೀನಿ ಸರ್. ಅದನ್ನ ತೋಟದಲ್ಲಿ ತಾಂಡೆ ಹೋಗ್ಬಾರ್ದು ಅಂತ ಹೇಳಿ ಅದನ್ನ ಕಳೆ ಅದ್ರ ಪಾಟಿ ಬೆಳಿಗ್ಗೆ ಅಂತ ಬಿಟ್ಬಿಟ್ಟಿದ್ದೀನಿ. ಅದನ್ನ ಏನ್ ಬ್ರಷ್ ಕಟ್ಟಲ್ಲಿ ಕಟ್ ಮಾಡಿಬಿಟ್ಟು ಅಂತಂತವಾಗಿ ಸ್ವಲ್ಪ ದೊಡ್ಡದಾದಾಗ ಬ್ರಷ್ ಕಟ್ಟಲ್ಲಿ ಕಟ್ ಮಾಡಿಬಿಟ್ಟು ಅದಕ್ಕೆ ಜೀವಾಮೃತ ಕೊಟ್ಟು ಅದಕ್ಕೆ ನಮಗೆ ಆರ್ಗ್ಯಾನಿಕ್ ಎರೆಹುಳ ಗೊಬ್ಬರ ಆಮೇಲೆ ಬೇವಿನ ಹಿಂಡಿ ಅರಳಿಂಡಿ ವಂಗೆ ಹಿಂಡಿ ಇವೆಲ್ಲ ಮಿಕ್ಸ್ ಮಾಡಿ ಕೊಟ್ಟಾಗ ತಾನೇ ತಾನಾಗ ಅದು ಇಂಪ್ರೂವ್ ಆಗ್ತದೆ. ಹಂಗಾಗಿ ಈಗ ನಾವೇನ್ ಮಾಡ್ಬೇಕು ಅಂತಂದ್ರೆ, ಕೃಷಿ ಕಾರ್ಮಿಕರು ಕಡಿಮೆ ಆಗ್ಬೇಕು ಅನ್ನೋ ಉದ್ದೇಶದಿಂದಾನೆ ನಾನು ಈ ಸಮಗ್ರ ಕೃಷಿ ಅನ್ನೋದು ಮಾಡ್ತಾ ಇರೋದು. ನಮ್ಗೆ 10 ಜನ ಆಳ್ಬೇಕಾದ ಜಾಗದಲ್ಲಿ ಒಬ್ರು ಇಬ್ರು ಆದ್ರೆ ಸಾಕು ನಮಗೆ. ಅದು ಏನು ತಿಂಗಳಿಗೆ ಒಂದ್ ಸರಿನೋ ಎರಡ್ ಸರಿನೋ ಅವ್ರನ್ನ ಬಳಕೆ ಮಾಡ್ಕೊಂಡು ಗೊಬ್ಬರ ಕೊಡ್ಬೇಕಾದ್ರೆ, ಸಾವಯವ ಗೊಬ್ಬರ ಕೊಡ್ಬೇಕಾದ್ರೆ, ಜೀವಾಮೃತ ಕೊಡ್ಬೇಕಾದ್ರೆ ಅವ್ನ ಬಳಸ್ಕೊಳ್ಳೋದು. ಹಿಂಗ್ ಮಾಮೂಲಿ ಅಂತೆ ನಾವು ನೀರ್ ಕೊಟ್ಕೊಂಡು ಬೋರ್ ನೀರ್ ಕೊಡ್ತಾ ಇರ್ತೀವಿ, ಆಟೋಮೆಟಿಕ್ ಆಗಿ ಅದು ಅದ್ರ ಕೆಲಸ. ನಾವು ಏನ್ ಬೇಸಾಯ ಮಾಡ್ತೀವಿ ಆ ಎರೆಹುಳುಗಳೇ ಮಾಡ್ತಾ ಇರ್ತವೆ ಬೇಸಾಯಗಳು, ಅದೇ ನಮ್ಗೆ ಕೃಷಿ ಕಾರ್ಮಿಕರು ಲೆಕ್ಕ ಬರ್ತದೆ. ಎರೆಹುಳುಗಳು ನಾವ್ ಯಾವಾಗ ನಮ್ಗೆ ಅದಕ್ಕೆ ಪೂರಕವಾದ ವಾತಾವರಣ ನಿರ್ಮಾಣ ಮಾಡಿ ಕೊಡ್ತೀವಿ ಆ ಹುಳುಗಳಿಗೆ, ಅವಾಗ ಅವೇ ಬೇಸಾಯ ಮಾಡ್ತಾವ ನಮ್ಮ ತೋಟದಲ್ಲಿ, ಅದು ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ. ನೀವ್ ಹೇಳ್ದಂಗೆ ನಾವ್ ಈ ಜೀರೋ ಕಲ್ಟಿವೇಶನ್ ಮಾಡಿದಾಗ ಸಾಕಷ್ಟು ಕಳೆ ಬೆಳೆಯುತ್ತೆ. ನಮ್ ರೈತರು ಏನಂದ್ಬಿಟ್ರೆ ಕಳೆಗಳು ಬಿಟ್ಕೊಂಡಂಗೆ ಎಲ್ಲ ಜಾಸ್ತಿ ಕಳೆನಾಶಕ ಸಿಂಪಡಣೆ ಮಾಡ್ತಾರೆ. ಈ ಕಳೆನಾಶಕ ಸಿಂಪಡಣೆ ಮಾಡೋದ್ರಿಂದ ಸಾಕಷ್ಟು ಅನುಕೂಲ ಆಗುತ್ತೆ. ಏನಾಗ್ತದೆ ಅಂತಂದ್ರೆ, ನಮ್ದು ಅದೇ ನಾವ್ ಅರ್ಕಸವಿ ಹೂವಿನ ಗಿಡ ಹಾಕಿದ್ವಿ, ಅವಾಗ ಏನ್ ಮಾಡಿದ್ರು ಯಾರೊಬ್ರು ಬಂದು ನಮ್ಮಲ್ಲಿ ಕಳೆ ಜಾಸ್ತಿ ಆಗ್ಬಿಟ್ಟಿತ್ತು, ಮಳೆ ಜಾನಾಗ್ ಬಂದ್ಬಿಡ್ತು ಕಳೆ ಬಂದ್ಬಿಡ್ತು, ಇದಕ್ಕೆ ಏನ್ ಬೇಡ್ಬೇಡಪ್ಪ ನೀವು ಕೂಲಿ ಆಳು ಜಾಸ್ತಿ ಆಗ್ತದೆ, ಒಂದ್ಸರಿ ಕಳೆನಾಶಕ ಸಿಂಪಡಣೆ ಮಾಡ್ಬಿಡು ಅಂತ ಹೇಳಿದ್ರು. ನಾನು ಏನ್ ಮಾಡೋದು ಸಿಂಪಡಣೆ ಮಾಡ್ಬಿಟ್ಟೆ. ಆ ಸಿಂಪಡಣೆ ಮಾಡಿದ್ಮೇಲೆ ಹೂವಿನ ಇಳುವರಿ ಕಡಿಮೆ ಆಯ್ತು, ಹೂವಿನ ಆಕಾರನೂ ಬದಲಾವಣೆ ಆಯ್ತು, ಹೂವು ಮಾರ್ಕೆಟ್ ಅಲ್ಲಿ ತಗೊಳ್ಳೇ ಇಲ್ಲ, ಯಾಕೆ ನಿಮ್ದು ಹೂವು ಸರಿ ಬರ್ತಾ ಇಲ್ಲ ಅಂತಂದೆ. ಅದು ಸರ್ 1 ವರ್ಷ ಆಯ್ತು ಅದು ಮತ್ತೆ ರಿಕವರಿ ಆಗೋದಕ್ಕೆ, 1 ವರ್ಷ. ಆ 1 ವರ್ಷ ನನಗೆ ಲಾಸ್ ಆಗ್ಬಿಡ್ತು, ಹೂವಿನಲ್ಲಿ ಸುಮಾರು 2-3 ಲಕ್ಷ ಆದಾಯ ಬರೋದು, ಏನೂ ಇಲ್ಲಂಗ ಆಗ್ಬಿಡ್ತು. ಹಂಗಾಗಿ ಆ ಕಳೆನಾಶಕ ಬಳಸಿದ ಪರಿಣಾಮ ಎಷ್ಟು ಅನ್ನೋದು ನಮ್ಗೆ ಅರಿವಿಗೆ ಬಂದು ಈಗ ಗಿಡಗಳೇ ಎಷ್ಟಾಗ್ಬೋದು ಇದನ್ನ ನಾನು ಅರಿವು ಮಾಡ್ಕೊಂಡು ಅವತ್ತಿನಿಂದ ಕಳೆನಾಶಕ ಆಗ್ಲಿ ರಾಸಾಯನಿಕ ಆಗ್ಲಿ ತೋಟಕ್ಕೆ ಬಳಸಬಾರ್ದು ಅಂತ ತೀರ್ಮಾನ ಮಾಡಿ ಇದುವರೆಗೂ ಬಳಸಿಲ್ಲ ಸರ್. ಬೀಳಿದ್ರೂ ಚಿಂತೆ ಇಲ್ಲ, ಹಂಗೆ ಬೀಳಲಿ ಅದು ಅಂತೇಳಿ ಮುಖ್ಯನ ಹೊಡೆಯೋದಿಲ್ಲ, ಏನೋ ಮಾಡ್ತಾರೆ. ಈಗ ಅವಲೇ ಸುಮಾರು 7-8 ತಿಂಗಳಾಯ್ತು ಬಿಟ್ಬಿಟ್ಟೆ ಸರ್, ಈಗೆಲ್ಲ ಸಮಗ್ರ ಕೃಷಿ ಮಾಡ್ಬೇಕು ಅಂತೇಳಿ ತೀರ್ಮಾನ ಮಾಡ್ಬಿಟ್ಟು. ನೀವು ಈ ಜೀವಾಮೃತ ಎಲ್ಲ ಕೊಡ್ತೀವಿ, ಸಾವಯವ ಕೃಷಿಗೆ ಹೆಚ್ಚು ಒತ್ತು ಕೊಡ್ತೀವಿ ಅಂತ ಹೇಳಿದ್ರೆ, ಈ ತರ ಸಾವಯವ ಕೃಷಿ ಆಗದಿರ್ಬೋದು, ಜೀವಾಮೃತ, ಘನಜೀವಾಮೃತ, ಬೇರೆ ಇವನ್ ಈ ತರ ಎಲ್ಲ ಮಾಡ್ಬೇಕಂತ ಯಾಕೆ ತಿಳಿಸ್ಕೊಡ್ರಿ ನಿಮ್ಗೆ? ಇಲ್ಲ ಸರ್, ಈಗ ನಾನು ಕೆಲವು ಕಡೆ ಹೋದಾಗ ಈ ಇದು ಎರೆಹುಳಿನ ಗೊಬ್ಬರ, ಅದಕ್ಕೆ ಟ್ರೈಕೋಡರ್ಮ, ಆಮೇಲೆ ನಮ್ದೇ ಇದನ್ನ ಕೊಟ್ಟಿಗೆ ಗೊಬ್ಬರ ಇವೆಲ್ಲ ಬಳಕೆ ಮಾಡಿ ನಾನೊಂದು ಮೂರ್ನಾಲ್ಕು ಮಾರ್ಕ್ ಮಾಡಿದ್ದೀನಿ ಸರ್ ಅದನ್ನು. ಈಗ ನಾನು ನಮ್ದು ಒಂದು 2 ಎಕರೆ ತೋಟ ಇದೆ ಸಪ್ರೇಟ್, 2.5 ಎಕರೆ. ಅದಕ್ಕೆ ಏನ್ ಮಾಡಿದೆ ನಾನು, ಒಂದ್ಸರಿ ಬೇವಿನ ಹಿಂಡಿ, ಆಮೇಲೆ ಅರಳಿಂಡಿ, ಶೇಂಗಾ ಹಿಂಡಿ, ನಮ್ಮಲ್ಲೇ ನಮ್ ಗಾಣದಲ್ಲಿ ಬಂದಿರತಕ್ಕಂತ ಇವನ್ನ ಸ್ವಲ್ಪ ಸ್ವಲ್ಪ ಮಟ್ಟದಲ್ಲಿ ಕೊಟ್ಟೆ. ಕೊಟ್ಟಾಗ ಅದು ತೆಂಗಿನ ಮರಗಳ ಒಂದು ಇದೇ ಬದಲಾವಣೆ ಆಗ್ಬಿಡ್ತು, ಚೆನ್ನಾಗಿದೆ, ಆರೋಗ್ಯವಾಗಿ ಬಂದಿದ್ದು. ಕೆಲವು ಇದು ನುಸಿ ರೋಗ ಬಂದು ಅಲ್ಲಿ ಜೋನ್ ಸುರಿತಾ ಇತ್ತು ಕಾಂಡದಲ್ಲಿ, ರಸ ಸೋರುತ್ತೆ, ಆ ರಸ ಸೋರೋದು ಕೂಡ ಕಡಿಮೆ ಆಗಿ ಅದರಲ್ಲ ಕಾಯಿ ಎಲ್ಲ ಬಿದ್ದೋಗಿದ್ವು, ಅದರಲ್ಲಿ ಅರಳು ಅರಳೇ ನಿಲ್ತಾ ಇರ್ಲಿಲ್ಲ. ಈ ಒಂದೇ ಸರಿ ಕೊಟ್ಟಿದ್ದಕ್ಕೆ ಅದೀಗ ಇಟ್ಕೊಂಡಿದೆ, ಅರಳು ಇಟ್ಕೊಂಡಿದ್ದಾವೆ. ಈಗ ಪದೇ ಪದೇ ವರ್ಷಕ್ಕೆ ಒಂದ್ಸರಿ 2 ಸರಿ ಕೊಟ್ಬಿಟ್ರೆ ಅದು ಆಟೋಮೆಟಿಕ್ ಆಗಿ ಆ ರೋಗ ಎಲ್ಲ ಕ್ಲಿಯರ್ ಆಗಿಬಿಟ್ಟು ಒಳ್ಳೆ ಒಳ್ಳೆ ಆರೋಗ್ಯವಾದ ಮರಗಳು ತಯಾರಾಗ್ತವೆ ನಮ್ಮ ಅಭಿಪ್ರಾಯ ಸರ್. ಮೇಡಮ್, ನೀವು ಈಗ ಕೃಷಿಯಲ್ಲಿ ನಿಮ್ಮ ಯಜಮಾನ್ರಿಗೆ ಯಾವ ರೀತಿ ಸಹಕಾರ ಮಾಡ್ತೀರಾ? ನಾವು ಪ್ರತಿದಿನ ಬೆಳಗ್ಗೆ ಎದ್ದಾಗ ಇಬ್ರ ಜೊತೆಲಿ ಮಾತಾಡ್ಕೊಂಡು ಯಾವ ರೀತಿ ಮಾಡೋಣ, ಏನ್ ಮಾಡೋಣ ಅನ್ನೋದ್ ಮಾತಾಡ್ಕೊಂಡು ಅವರಿಗೆ ಯಾವ ರೀತಿ ಹೇಳ್ತಾರ ಅವರು ಈ ರೀತಿ ಮಾಡಿದ್ರೆ ಇದು ಅಂತ ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ಸರ್. ಒಂದು ಹಿಂಡಿ ನೆನ್ಸೋದ್ರಿಂದ ಹಿಡಿದು ಜೀವಾಮೃತ ತಯಾರಿಕೆಗೆ ಯಾವ್ಯಾವ್ದು ಬೇಕು ಆ ವಸ್ತುಗಳೆಲ್ಲ ಅವ್ರು ತಂದು ಕೊಟ್ಟಾಗ ಅವ್ರ ಅಗತ್ಯಕ್ಕೆ ತಕ್ಕಂತೆ ಅದನ್ನ ರೆಡಿ ಮಾಡ್ಕೊಡೋದು, ಮತ್ತೆ ಅವ್ರಿಗೆಲ್ಲ ರೀತಿನ ಸ್ಪೆಷಾಲಿಟಿನೂ ನಾನು ಸಹಾಯ ಮಾಡ್ತೀನಿ ಸರ್. ಕೂಲರ್ ಬಂದ್ರೆ ಅವ್ರಿಗೆ ಅವ್ರಿಗೆಲ್ಲ ಅಡಿಗೆ ಮಾಡೋದು, ಅವ್ರ ಹತ್ರ ಯಾವ ರೀತಿ ಮಾಡಿಸ್ಕೋಬೇಕು ಅಂತ ಹೇಳ್ತಾರ ಅದನ್ನ ಅವ್ರ ಹತ್ರ ನಿಂತ್ಕೊಂಡು ಮಾಡಿಸ್ಕೊಳ್ಳೋದು, ಅವ್ರ ಗಾಣಕ್ಕೆ ಹೋದಾಗ ಆ ತರ ಎಲ್ಲ ನೋಡ್ಕೊಂಡು ಮಾಡ್ಕೊಂತೀವಿ ಸರ್. ಪ್ರತಿದಿನ ಬೆಳಗ್ಗೆ ಎದ್ರೆ ಯಾವ ರೀತಿ ಇವತ್ತಿಂದ ಏನ್ ಕೆಲಸ ಅಂತ ಹೇಳ್ತಾರ ಅದನ್ನ ಫಾಲೋಅಪ್ ಮಾಡ್ತೀವಿ ಸರ್. ಸರ್, ಈಗ ಸಾಕಷ್ಟು ಜನ ರೈತರು ಈ ರಾಸಾಯನಿಕ ಗೊಬ್ಬರ, ರಾಸಾಯನಿಕ ಕ್ರಿಮಿನಾಶಕಗಳನ್ನ ಬಳಸಿ ನಮ್ಮ ಭೂಮಿನ ಹಾಳು ಮಾಡ್ತಾ ಇದಾರೆ. ನೀವೆಲ್ಲ ಹೆಚ್ಚು ಈಗ ಹೆಚ್ಚು ಸಾವಯವ ಕೃಷಿಗೆ ಒತ್ತು ಕೊಡ್ತಾ ಇದ್ರ, ಇದರಿಂದ ನಾವು ಒಳ್ಳೆ ಇಳುವರಿ ಪಡೆದು ಲಾಭ ಕಂಡ್ಕೋಬಹುದು ಸಾವಯವ ಕೃಷಿಯಿಂದ? ಸಾವಯವ ಕೃಷಿ ನಾವೀಗ ಹಾಕಿದ ತಕ್ಷಣ ಬರಬೇಕು ಅಂತ ಸಾಧ್ಯವಿಲ್ಲ ಸರ್. ಕನಿಷ್ಠ ನಾವು ಕಾಯ್ಬೇಕು, ಒಂದು ವರ್ಷ ಒಂದು 2 ವರ್ಷ ತನಕ ಕಾದ್ರೆ ಅದ್ರ ನಂತರ ಅದೇ ನಮ್ಮನ್ನ ನೋಡ್ಕೊಳುತ್ತೆ. ನಾವು 2 ವರ್ಷ ಅದನ್ನ ಸಾಕ್ಬೇಕು. 2 ವರ್ಷ ನಾವು ಏನು ಫಲಾಪೇಕ್ಷೆ ಮಾಡದೆ ನಾವು ಕೆಲಸ ಮಾಡಬೇಕು. ಏ, ನಮ್ಗೆ 2 ವರ್ಷದಿಂದ ಏನು ಇಳುವರಿ ಬಂದಿಲ್ಲಪ್ಪ, ಇದು ಯಾಕೆ ನನಗೆ ಹಿಡಿಸ್ತಾ ಇಲ್ಲ ಅಂತೇಳಿ ಮತ್ತೇನಾದ್ರು ನಾವು ರಾಸಾಯನಿಕ ಗ್ರಹದ್ರು ನಾವು ಮಾಡಿದ ಇದೆಲ್ಲ ಕೆಲಸ ಎಲ್ಲ ವೇಸ್ಟ್ ಆಗ್ತದೆ, ವ್ಯರ್ಥ ಆಗ್ತದೆ. ಅದನ್ನ ಕಾಯ್ಬೇಕು ನಾವು, ಅಂದ್ರೆ ನಾವು ಮಾಡ್ಬೇಕು, ಅದಕ್ಕೆ ನಾವು ಮಾಡ್ಬೇಕು. ಸುಮ್ಮನೆ ಏನ ಸಾವಯವ ಕೃಷಿ ಮಾಡ್ತೀನಿ ಅಂತ ಜೀರೋ ಕಲ್ಟಿವೇಶನ್ ಮಾಡಿದೀನಿ ಸಾಕ್ಬಿಡು ಅಂತ ಮನೆ ಕುತ್ಕೊಂಡ್ರಾಗೋದಿಲ್ಲ. ಅದಕ್ಕೆ ಸಂಬಂಧಪಟ್ಟಂಗೆ ಅದಕ್ಕೆ ಪೂರಕವಾದ ಏನೇನು ಗೊಬ್ಬರ ಗೋಡು ಬೇಕು, ಸಾವಯವ ಕೃಷಿನಲ್ಲಿ ಯಾವ್ಯಾವ ತರ ಕೊಡ್ಬೇಕು ಅನ್ನೋದನ್ನ ಪಾಲನೆ ಮಾಡಿದ್ರೆ ಮಾತ್ರ ಸಾಧ್ಯ ಹೊರತು, ಏ ನಾನು ಇದು ಜೀರೋ ಕಲ್ಟಿವೇಶನ್ ಮಾಡ್ತೀನಿ ಸಾವಯವ ಮಾಡ್ತೀನಿ ಮನೇಲಿ ಏನು ಮಾಡ್ದಂಗೆ ಕುತ್ಕೊಂಡ್ಬಿಟ್ರೆ ಸಾಧ್ಯವಿಲ್ಲ ಸರ್. ಒಂದ್ 2 ವರ್ಷ ನಾವು ಅದನ್ನ ಸಮಗ್ರವಾಗಿ ಮಾಡ್ಕೊಂಬರ್ಬೇಕು, ಆ ನಂತರ ಅದು ನಮ್ಮನ್ನ ಸಾಕುತ್ತೆ. ನೀರು ಆಮೇಲೆ ಗೊಬ್ಬರ ನಾವು ನೋಡ್ಕೊಂಡ್ಬಿಟ್ರೆ ಸಾಕಷ್ಟೇ. ಆ ಬಂದ ಕಳೆನೆಲ್ಲ ಅಲ್ಲೇ ನಾವು ಕೊಚ್ಚಿ ಹಾಕಿ ಕೊಟ್ಬಿಟ್ರೆ ಗಿಡ ಬೆಳೆದಂಗೆಲ್ಲ ನೆರಳು ಬಂದ್ಬಿಟ್ರೆ ನಮಗೆ ಕಳೆನೆ ಬರೋದಿಲ್ಲ. ಅವಾಗ ನಾವು ಗೊಬ್ಬರ ಕೊಟ್ಕೊಂಡು ನೀರು ಕೊಟ್ಕೊಂಡು ಹೋಗ್ತಾ ಇದ್ರೆ ಸಾಕು, ನಮ್ಗೆ ಅದು ಸಾಕೊಂಡು ಹೋಗ್ತದೆ. ಬೇಕಾದಷ್ಟು ಇಳುವರಿನೂ ಬರ್ತದೆ ಎಲ್ಲ ಅಂದ್ರೆ ಒಂದೇ ಬೆಳೆ ಆದ್ರೆ ನಾವು ಆಲೋಚನೆ ಮಾಡಬಹುದು. ವೈವಿಧ್ಯಮಯವಾದ ಬೆಳೆಗಳದ್ರಲ್ಲಿ ನಾವು ಹಾಕಿರ್ತೀವಿ, ಆ ಒಂದಲ್ಲ ಒಂದ್ ಬೆಳೆ ನಮ್ಮನ್ನು ಕಾಪಾಡ್ತಾ ಇರುತ್ತೆ. ಈ ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ಮೇಳಗಳು, ಈ ಪ್ರಗತಿಪರ ರೈತರ ತೋಟಗಳಿಗೆ ಭೇಟಿ ಕೊಡೋದು ಇದರೆಲ್ಲ ಮಾಡ್ತಾ ಇರ್ತೀರ? ಒಬ್ಬೊಬ್ಬರು ಫಾರಂಗೂ ಹೋಗ್ತೀವಿ, ಅವರ ಒಂದು ಇದನ್ನು ತಗೊಳ್ತೀವಿ. ಆಮೇಲೆ ಕೆಲವರು ಪ್ರಗತಿಪರ ಕೃಷಿಕರು ಇರ್ತಾರೆ, ಯಾವ ತರ ಮಾಡ್ಬೇಕು ಅಂತ ಅವ್ರ ಅಭಿಪ್ರಾಯನ ತಗೊಳ್ತೀವಿ. ಅಭಿಪ್ರಾಯ ಎಲ್ಲ ತಗೊಂಡು ಈಗ ಮುಂದುವರಿಬೇಕು ಅಂತ ನೋಡ್ಬಿಟ್ಟಿದ್ದೀನಿ. ಈ 15 ವರ್ಷದಿಂದ ಮಾಡಿದ್ದೆ, ಅದರ ಅನುಭವ ಏನೂ ಇದೆ. ಅದ್ರ ಜೊತೆ ಇತ್ತೀಚೆಗೆ ಕೆಲವು ಪ್ರಭುತ್ವ ಅನುಭವಿಗಳು ಇರ್ತಾರೆ, ಅವ್ರ ಅನುಭವ ಆಧಾರದ ಮೇಲೆ ನಾನು ಕೂಡ ಅನುಭವ ತಗೊಂಡು ಈಗ ಹೊಸದಾಗಿ ಮಾಡ್ತಾ ಇರೋದ್ರಿಂದ ಅವರೆಲ್ಲ ಅನುಭವನು ತಗೊಂಡು ನಾವು ಮುಂದುವರಿಬೇಕು ಅಂತ ಒಂದು ತೀರ್ಮಾನ ಮಾಡ್ಕೊಂಡು ಎಲ್ಲ ಈಗ ಶುರು ಮಾಡ್ಕೊಂಡಿದ್ದೀವಿ. ಈಗ ಈ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲೆಲ್ಲ ಸಾಕಷ್ಟು ತರಬೇತಿಗಳು ಕೊಡ್ತಾರೆ, ಮೇಳಗಳು ಮಾಡ್ತಿರ್ತಾರೆ, ನಾವಲ್ಲಿ ಭಾಗವಹಿಸೋದ್ರಿಂದ ಮತ್ತೆ ಈ ಪ್ರಗತಿಪರ ರೈತರ ತೋಟಗಳಿಗೆ ಭೇಟಿ ಕೊಡೋದ್ರಿಂದ ಅವ್ರು ಏನ್ ಮಾಡಿದ್ದಾರೆ, ನಾವು ನಮ್ಮ ಕೃಷಿಯಲ್ಲಿ ಏನ್ ತಪ್ಪು ಮಾಡ್ತಾ ಇದ್ವಿ, ನಾವು ಏನ್ ಹೊಸ ಪದ್ಧತಿಗಳನ್ನ ಅಳವಡಿಸ್ಕೋಬೇಕು ಇವೆಲ್ಲ ಗೊತ್ತಾಗುತ್ತೆ. ಇವತ್ತು ಅದೇ ಈಗ ಹೋಗ್ತಾ ದಾರಿನಲ್ಲಿ ಇಲ್ಲೊಂದು ಹಿರಿಯೂರ ಹತ್ರ ಗೊಳಗೊಂಡಳ್ಳಿ ಅಂತ ಇದೆ, ಅಲ್ಲಿ ಒಬ್ಬ ಪ್ರಗತಿಪರ ಎರೆಹುಳ ಗೊಬ್ಬರ ತಯಾರು ಮಾಡ್ತಾರೆ ನಾಗರಾಜ್ ಅವರು. ಅವರ ಒಂದು ಇದಕ್ಕೆ ಭೇಟಿ ಮಾಡ್ಬೇಕು ಅಂತ ಹೋಗ್ತಾ ಇದ್ದೀವಿ ಸರ್. ಅವ್ರು ಫೋನ್ ಮಾಡಿ ವಿಚಾರ ಮಾಡಿದ್ವಿ, ಬರ್ತೀವಿ, ಸ್ವಲ್ಪ ನಿಮ್ಮ ಮಾಹಿತಿ ಬೇಕು ಅಂತ ಹೇಳಿ ಹೇಳಿದೀವಿ, ಬನ್ನಿ ಸರ್ ಅಂತ ಹೇಳಿದ್ರು. ನಾವು ಒಂದ್ಸರಿ ಸಂದರ್ಶನ ಮಾಡಿದ್ವಿ, ಅವ್ರ ಹತ್ರ ಹೋಗ್ತಾ ಇದೀವಿ, ಈಗ ಹೋಗ್ಬಿಟ್ಟಂಗೆ ಊರಿಗೆ ಹೋಗ್ತೀವಿ. ಒಟ್ಟಾರೆಯಾಗಿ ಕೃಷಿ ಬದುಕು ಸಂತೋಷ ನೆಮ್ಮದಿ ತಂದ್ಕೊಟ್ಟಿದ್ಯಾ? ಸಂತೋಷ ಇದೆ ಸರ್, ಸಂತೋಷ. ಮುಂದಿನ ಕೃಷಿಯಲ್ಲಿ ಏನೇನ್ ಮಾಡ್ಬೇಕನ್ನೋ ಉದ್ದೇಶ ಇಟ್ಕೊಂಡಿದ್ರೆ ಸರ್, ಇದು ಸಮಗ್ರ ಕೃಷಿ ಎಲ್ಲವನ್ನು ಮಾಡ್ಬಿಟ್ಟು ಇದು

ಅದನ್ನ ಮಾನದಂಡವಾಗಿ ಇಟ್ಕೊಂಡ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಈ ಕನಿಷ್ಠ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡ್ತಾರೆ. ಕನಿಷ್ಠ ಬೆಂಬಲ ಬೆಲೆಯದ್ದು ಲಾಭ ಯಾವಾಗ ಬರ್ತದೆ ಅನ್ನೋದು ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. ಕನಿಷ್ಠ ಬೆಂಬಲ ಬೆಲೆ ಅನ್ನೋದು ಒಂದು ನೋಷನಲ್ ಪ್ರೈಸ್, ಇದಕ್ಕೆ ಖರೀದಿ ಮಾಡಲೇಬೇಕು ಅಂತಕ್ಕಂಥದ್ದು ಇಲ್ಲ. ಕನಿಷ್ಠ ಬೆಂಬಲ ಬೆಲೆ ಸಾಧಾರಣವಾಗಿ ಏನು ಅಂದ್ರೆ ಆ ಬೆಲೆಗೆ ರೈತರು ಮಾರತಕ್ಕಂತಹ ಪ್ರಸಂಗವೂ ಭಾರಿ ಕಡಿಮೆ. ಭಾರತದಲ್ಲಿ ನೀವು ನೋಡಿದ್ದೆ ಅದಲ್ಲಿ ಕೇವಲ 7% ಏನು ರೈತರು ಮಾರಾಟ ಮಾಡ್ತಾ ಇದಾರೋ ಅದು ಕನಿಷ್ಠ ಬೆಂಬಲ ಬೆಲೆಗೆ ಆಗ್ತದೆ ಹೊರತು 93% ಓಪನ್ ಮಾರ್ಕೆಟ್ ಪ್ರೈಸ್ ನಲ್ಲೇನೆ ಮಾರಾಟ ಆಗ್ತಕ್ಕಂಥದ್ದು. ಅದನ್ನ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು, ಯಾಕಂದ್ರೆ ಮುಕ್ತ ಮಾರುಕಟ್ಟೆನಲ್ಲೇ ಸಿಗ್ತಕ್ಕಂತಹ ಬೆಲೆ ಅತಿ ಹೆಚ್ಚಾಗಿದ್ದವಾಗ ಕನಿಷ್ಠ ಬೆಂಬಲ ಬೆಲೆಗೆ ಮಾರತಕ್ಕಂತಹ ಪ್ರಮೇಯ ಬರೋದೇ ಇಲ್ಲ. ಈ ಕನಿಷ್ಠ ಬೆಂಬಲ ಬೆಲೆ ಯಾವಾಗ ಲಾಭದಾಯಕ ಆಗ್ತದಂದ್ರೆ ಓಪನ್ ಮಾರ್ಕೆಟ್ ನಲ್ಲಿ, ಮುಕ್ತ ಮಾರುಕಟ್ಟೆನಲ್ಲಿ ಉತ್ಪನ್ನದ ಬೆಲೆ ಈ ಕನಿಷ್ಠ ಬೆಂಬಲ ಬೆಲೆಗಿಂತ ಕಡಿಮೆ ಆದವಾಗ. ಏನು ಅಂದ್ರೆ ಸರ್ಕಾರ ಏನ್ ಮಾಡ್ತದಂದ್ರೆ ತನ್ನ ಸಂಸ್ಥೆಗಳ ಮೂಲಕ ಖರೀದಿ ಕೇಂದ್ರವನ್ನ ತೆರೆಯೋದ್ರ ಮೂಲಕ ರೈತರಿಂದ ಉತ್ಪನ್ನವನ್ನ ಖರೀದಿ ಮಾಡೋದ್ರ ಮೂಲಕ ರೈತರಿಗೆ ಆಗ್ತಕ್ಕಂತಹ ದೊಡ್ಡ ಮಟ್ಟದ ಹಾನಿಯನ್ನ ಕಡಿಮೆ ಮಾಡ್ತದೆ. ಈ ಕನಿಷ್ಠ ಬೆಂಬಲ ಬೆಲೆಯನ್ನ ನೀವು ಏನ್ ಮಾಡ್ಬೇಕು ಅಂದ್ರೆ ಅದನ್ನ ಅನುಸರಿಸ್ಬಿಟ್ಟು ನೀವೇನ್ ಮಾಡ್ಬೇಕು, ಬೆಳೆಯನ್ನ ಯಾವ ಬೆಳೆಯನ್ನ ಎಷ್ಟು ವಿಸ್ತೀರ್ಣದಲ್ಲಿ ಬೆಳಿಬೇಕು ಅನ್ನೋದನ್ನ ನೀವು ನಿರ್ಧರಿಸಬೇಕು. ಇನ್ನ ಬೆಲೆ ಕುಸಿತ ಆದವಾಗ ಇದರ ಲಾಭವನ್ನ ಪಡಿಬೇಕು. ಅದು ಲಾಭ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಏನು ಅಂದ್ರೆ ನಿಮ್ಗೆ ಆಗ್ತಕ್ಕಂಥ ಲಾಸ್ ಅದು. ಆದ್ರೂ ಸಹ ಏನು ಅಂದ್ರೆ ಆ ಲಾಸ್ ಅನ್ನ ಸ್ವಲ್ಪ ಮಟ್ಟಿಗೆ ಮಿನಿಮೈಸ್ ಮಾಡ್ಲಿಕ್ಕೆ ಏನು ಅಂದ್ರೆ ಸರ್ಕಾರ ರೂಪಿಸಿರ್ತಕ್ಕಂತಹ ಒಂದು ಪ್ರೊಟೆಕ್ಷನ್ ಅದು, ಅದು ಕನಿಷ್ಠ ಬೆಂಬಲ ಬೆಲೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ಹೆಚ್ಚಿನ ಮಾಹಿತಿ ಏನಾದರೂ ತಮಗೆ ಬೇಕಾಗಿದ್ದಲ್ಲಿ ತಾವು ನನಗೆ ಸಂಪರ್ಕಿಸಬಹುದು. ನನ್ನ ದೂರವಾಣಿ ಸಂಖ್ಯೆ 7899734363. ಧನ್ಯವಾದಗಳು. ರೈತರಿಗೆ ಸಲಹೆ ಕೇಳಿದಿರಿ. करोड़ से ज्यादा लोगों को मुफ्त राशन सुनिश्चित किया. प्रधानमंत्री गरीब कल्याण अन्न योजना, मुफ्त राशन, खुशहाल जीवन. हवामान वरदी. ಕರಾವಳಿ ಕರ್ನಾಟಕದಾದ್ಯಂತ ಈಶಾನ್ಯ ಮಾನ್ಸೂನ್ ಸಾಮಾನ್ಯವಾಗಿದ್ದರೂ ಒಳನಾಡಿನಲ್ಲಿ ದುರ್ಬಲವಾಗಿತ್ತು. ಕರಾವಳಿ ಕರ್ನಾಟಕದ ಒಂದು ಅಥವಾ ಎರಡು ಸ್ಥಳಗಳಲ್ಲಿ ಮಳೆಯಾಗಿದ್ದು ಒಳನಾಡಿನಲ್ಲಿ ಒಣಹವೆ ಇತ್ತು. ಮೂಡಬಿದ್ರೆ 3 ಸೆಂಟಿಮೀಟರ್, ಪುತ್ತೂರಿನಲ್ಲಿ 2 ಸೆಂಟಿಮೀಟರ್, ಧರ್ಮಸ್ಥಳ ದಕ್ಷಿಣ ಕನ್ನಡದಲ್ಲಿ 1 ಸೆಂಟಿಮೀಟರ್ ಮಳೆಯಾದ ವರದಿಯಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಭಾಗಶಃ ಮೋಡ ಕವಿದ ವಾತಾವರಣವಿದ್ದು ಕೆಲವು ಕಡೆಯಲ್ಲಿ ಮುಂಜಾನೆಯ ಸಮಯದಲ್ಲಿ ಮಂಜು ಕವಿಯುವ ಸಾಧ್ಯತೆ ಇದೆ. ಗರಿಷ್ಠ ಹಾಗೂ ಕನಿಷ್ಠ ತಾಪಮಾನ ಕ್ರಮವಾಗಿ 29 ಡಿಗ್ರಿ ಸೆಲ್ಸಿಯಸ್ ಮತ್ತು 20 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಹವಾಮಾನ ವರದಿ ಕೇಳಿದಿರಿ. ಮಾರುಕಟ್ಟೆ ಧಾರಣೆ. ಚಿತ್ರದುರ್ಗ ಮಾರುಕಟ್ಟೆ ಧಾರಣೆ ಹೀಗಿದೆ. ಅಡಿಕೆ ಕ್ವಿಂಟಾಲ್ಗೆ ಕನಿಷ್ಠ 30,600 ರಿಂದ 31,000. ಅವರೆ ಕ್ವಿಂಟಾಲ್ಗೆ ಕನಿಷ್ಠ 4,675 ರಿಂದ ಗರಿಷ್ಠ 4,675. ಹರಳು ಬೀಜ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 5,700. ಚಳ್ಳಕೆರೆ ಮಾರುಕಟ್ಟೆ ಧಾರಣೆ ಹೀಗಿದೆ. ನೆಲಗಡಲೆ ಕ್ವಿಂಟಾಲ್ಗೆ ಕನಿಷ್ಠ 3,609 ರಿಂದ ಗರಿಷ್ಠ 7,589. ಮೆಕ್ಕೆಜೋಳ ಕ್ವಿಂಟಾಲ್ಗೆ 1,450 ರಿಂದ ಗರಿಷ್ಠ 1,944. ಸೂರ್ಯಕಾಂತಿ ಕ್ವಿಂಟಾಲ್ಗೆ ಕನಿಷ್ಠ 5,954 ರಿಂದ ಗರಿಷ್ಠ 6,526. ಹಿರಿಯೂರಿನ ಮಾರುಕಟ್ಟೆ ಧಾರಣೆ ಹೀಗಿದೆ. ಕಡಲೆಕಾಯಿ ಬೀಜ ಕ್ವಿಂಟಾಲ್ಗೆ ಕನಿಷ್ಠ 9,500 ರಿಂದ ಗರಿಷ್ಠ 10,200. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಈಗ ಕೇಳೋಣ ಜನಪದ ಗೀತೆ. ಕೋಲಣ್ಣ ಕೋಲು ಕೋಲು ಕೋಲೆ ಎಕ್ಕೋಲೆ ಕೋಲಣ್ಣ ಕೋಲೆ ಕೋಲಣ್ಣ ಕೋಲೆ ಎಕ್ಕೋಲೆ ಕೋಲಣ್ಣ ಕೋಲೆ ಕೋಲು ಕೋಲಣ್ಣ ಕೋಲು ಕೋಲು ಕೋಲೆ ಎಕ್ಕೋಲೆ ಕೋಲಣ್ಣ ಕೋಲೆ ಕೋಲಣ್ಣ ಕೋಲೆ ಎಕ್ಕೋಲೆ ಕೋಲಣ್ಣ ಕೋಲೆ ಬಿರಿದ ಚಲುವೆ ಕೋಲು ಕೋಲನ್ನ ಕೋಲು ಕೋಲು ಕೋಲೆ ಕೋಲನ್ನ